ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನಬಾರ್ಡ್ನ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿಜಯಪುರ ತಾಲೂಕಿನ ಜೈನಾಪುರ ಗ್ರಾಮದ ಕೃಷಿ ಅನುಭವಿ ಅಜಿತ್ ಹಿರೇದೇಸಾಯಿ ಅವರೊಂದಿಗೆ ಸಂದರ್ಶನ, ನಂತರ ಇಫ್ಕೋ ಕಂಪನಿಯ ಕ್ಷೇತ್ರಾಧಿಕಾರಿಯಾದ ಬಿಎಲ್ ರಾಜು ಅವರೊಂದಿಗೆ ಮಾತುಕತೆ, ನಂತರ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಹಾಗೂ ಸಂಗಡಿಯಿಂದ ಘಂಟ ತರಂಗವಾದನ ಕೇಳುವಿರಿ. ಈಗ ಕೇಳಿ ವಿಜಯಪುರ ತಾಲೂಕಿನ ಜೈನಾಪುರ ಗ್ರಾಮದ ಕೃಷಿ ಅನುಭವಿ ಅಜಿತ್ ಹಿರೇದೇಸಾಯಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಜೈನಾಪುರ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಈ ಜೈನಾಪುರ ಗ್ರಾಮದಲ್ಲಿ ಅಜಿತ್ ಹಿರೇದೇಸಾಯಿ ಇವರು ಸುಸ್ಥಿರ ಸಮಗ್ರ ಕೃಷಿ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಅವರು ಸುಮಾರು 10-15 ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ಸುಸ್ಥಿರ ಸಮಗ್ರ ಕೃಷಿಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಅವರಿಂದಲೇ ಒಂದಿಷ್ಟು ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ಳುವಂತೆ. ನಮಸ್ಕಾರ ಅಜಿತ್ ಹಿರೇದೇಸಾಯಿ ಅವರೇ. ನಮಸ್ಕಾರ. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ? ನಾನು 2000 ಇಸ್ವಿಯಿಂದ ಕೃಷಿ ಮಾಡ್ತಾ ಇದ್ದೇನೆ. 2000 ಇಸ್ವಿಯಿಂದ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಈಗ ತಮ್ಮದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ನನ್ನ PUC ವರೆಗೆ ಆಗಿದೆ. ಮುಂದೆ ಯಾಕೆ ತಾವು ಓದಲಿಲ್ಲ ಅಂತ ಹೇಳ್ಬೋದ? ಮುಂದೆ ನಾನು ಸ್ವಲ್ಪ ಸಮಸ್ಯೆಯಿಂದ ಒಕ್ಕಲ್ತನಕ್ಕೆ ಬಂದ್ರೆ. ಅವಾಗ ಒಕ್ಕಲ್ತನನೇ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಬೀಳೋದ್ರಿಂದ ತಾವು ಓದ ಕಡೆ ಗಮನ ಕೊಡೋದಾಗ್ಲಿಲ್ಲ ಅಂತೀರಿ. ಈಗ ತಾವು ಹೇಳ್ತಾ ಇದ್ರೆ ಈ ಸುಸ್ಥಿರ ಸಮಗ್ರ ಕೃಷಿ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳಿ. ಈ ಸುಸ್ಥಿರ ಸಮಗ್ರ ಕೃಷಿಯಲ್ಲಿ ತಾವು ಏನೇನು ಬೆಳಿತೀರಿ, ಮತ್ತು ತಮ್ಮದು ಎಷ್ಟು ಎಕರೆ ಜಮೀನಿದೆ, ಮತ್ತು ಈಗ ಕೃಷಿ ಬದುಕು ತಮಗೆ ತೃಪ್ತಿಯನ್ನು ತಂದು ಕೊಟ್ಟಿದ್ದೇನೆ ಹೇಗೆ, ಇದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡ್ತೀರಿ? ನನಗೆ ಕೃಷಿ ಬದುಕು ತೃಪ್ತಿ ಕೊಟ್ಟಿದೆ. ನಾನು 2000 ನಾನು ಒಕ್ಕಲ್ತನಕ್ಕೆ ಬಂದಾಗ ನನಗೂ ಏನು ಈ ಕೃಷಿ ಬಗ್ಗೆ ಬಹಳ ಮಾಹಿತಿ ಇರಲಿಲ್ಲ. ಅವಾಗ ನಾನು ಕಬ್ಬು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಬ್ಬು ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದರಲ್ಲಿ ನಾನು ಕೆಮಿಕಲ್ ಫರ್ಟಿಲೈಸರು ಭಯಂಕರ ಉಪಯೋಗ ಮಾಡಿ ನಂದು ಸುಮಾರು 10 ಎಕರೆ ಜಮೀನು ಅದು ಸವಳ ಜವಳ ಆಯಿತು. ಆಮೇಲೆ ಇದನ್ನ ಬೇಡ, ನಾನು ಒಂದು ಸುಸ್ಥಿರ ಕೃಷಿಗೆ ಬರೋಣ ಅಂತ ಹೇಳಿ ಆಮೇಲೆ ನಾನು ಒಂದು ಹೈನುಗಾರಿಕೆನ ಸ್ಟಾರ್ಟ್ ಮಾಡಿದೆ. ಸುಮಾರು 20 ಎಮ್ಮೆಗಳನ್ನ ಹರಿಯಾಣದಿಂದ ತಗೊಂಡು ಬಂದೆ. ತಗೊಂಡು ಬಂದು ಅದರದ ಡೈರಿ ಸ್ಟಾರ್ಟ್ ಮಾಡಿ ಅದರಲ್ಲಿ ನಾನು ಹಾಲನ್ನ ಮಾರಿ ಮತ್ತು ಅದ್ರ ಬರುವ ಏನು ಗೊಬ್ಬರ ಇತ್ತು ಅದನ್ನು ನನ್ನ ಜಮೀನಿಗೆ ಬಳಸ್ತಾ ಬಂದೆ. ಆಮೇಲೆ ನನ್ನ ಜಮೀನು ಒಂದು ಹಂತಕ್ಕೆ ಬಂತು. ಹಂತಕ್ಕೆ ಬಂದಮೇಲೆ ಆಮೇಲೆ ನಾನು ಬೆಳೆಯಲ್ಲಿ ಪರಿವರ್ತನೆ ಮಾಡ್ತಾ ಹೋದೆ. ಒಂದ್ ಸಪೋಸ್ ನಾನು ಕಬ್ಬು ಬೆಳೆದ್ರೆ 3 ವರ್ಷದ ನಂತರ ಅದರಲ್ಲಿ ಡೆಂಚ ಸೆಣಬು ಅವನ್ನ ಹಾಕಿ ಬೆಳೀತಾ ಬಂದೆ. ಅಂದ್ರೆ ಅದ್ರ ಪರಿವರ್ತನೆ ಸಲುವಾಗಿ ಅಂದ್ರೆ ಗೊಬ್ಬರನೂ ಆಗ್ತಿತ್ತು ಅದು ಡೆಂಚ ಅದು ಹಾಕೋದ್ರಿಂದ. ಆಮೇಲೆ ನಾನು ಈ ತಿಪ್ಪೆ ನಂದು ಕೊಟ್ಟಿಗೆ ಗೊಬ್ಬರನೂ ಇರ್ತಿತ್ತು ಅದನ್ನು ಹಾಕ್ತಾ ಬಂದೆ. ಈಗ ತಾವು ಹೇಳಿದ್ರಿ ತಮ್ಮದು ಸುಮಾರು 10 ಎಕರೆ ಜಮೀನು ಸವಳು ಜವಳು ಆಗಿತ್ತು ಅಂತ ಹೇಳಿ. ಅದನ್ನ ಪರಿವರ್ತನೆ ಮಾಡ್ಲಿಕ್ಕೆ ತಾವು ಎಲ್ಲಾದ್ರೂ ಏನಾದ್ರೂ ತರಬೇತಿ ತಗೊಂಡ್ರ, ಅಥವಾ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋಗಿ ಏನಾದ್ರೂ ಮಾಹಿತಿಯನ್ನು ಪಡ್ಕೊಂಡ್ರ, ಅಥವಾ ಯಾವ ರೀತಿ ಮೊದಲನೇ ಸ್ಟೆಪ್ ಏನನ್ನು ತಗೊಂಡ್ರಿ? ನಾನು ಈ ವಿಷಯವಾಗಿ ನಾನು ಒಂದು ಸ್ವಲ್ಪ ವಿಚಾರ ಮಾಡಲಾಗಿ ಅಲ್ಲಿ ಚಿಕ್ಕೋಡಿ ತಾಲೂಕು ಬೇಡಿಕೆ ಹಾಳದಲ್ಲಿ ಒಬ್ರು ಸುರೇಶ್ ದೇಸಾಯಿ ಅಂತ ಹೇಳಿ ಒಬ್ರು ಕೃಷಿ ಪಂಡಿತರಿದ್ರು. ಅವರ ಜಮೀನಿಗೆ ಭೇಟಿ ಕೊಟ್ಟು ಅಲ್ಲಿ ನಾನು ನೋಡಿದೆ. ಅವ್ರದ್ದು ಇದೇ ನಮ್ಕಿಂತ 10 ವರ್ಷ ಅವರು ಮೊದಲನೇ ಜಮೀನು ಇದು ಆಗಿ ನೀರಾವರಿ ಒಳಗೆ ಮುಂದಿದ್ರು. ಅವರು ಜಮೀನು ಹಿಂಗೆ ಆಗಿತ್ತು, ನಮ್ಗತ್ತೇನೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿ ಹಾಳಾಗಿತ್ತು. ಆಮೇಲೆ ಅವ್ರ ಹತ್ರ ಹೋದಾಗ ನನಗೆ ಮಾಹಿತಿ ಸಿಕ್ತು, ಈ ಜಮೀನನ್ನ ನಾವು ಹೇಗೆ ಕೈಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು. ಅಂದ್ರೆ ಮುಂದಿನ ಪೀಳಿಗೆಗೆ ನಮ್ದು ಇದು ಜಮೀನು ಉಳಿಬೇಕಂದ್ರೆ ಹಿಂಗ್ ಮಾಡ್ಬೇಕಂತ ಹೇಳಿ ಅವ್ರ ಸಲಹೆ ಸೂಚನೆ ಮೇಲೆ ನಾನು ಬಂದು ಸ್ವಲ್ಪ ಪ್ರಮಾಣ ಅಳವಡಿಸಿಕೊಂಡೆ. ಯಾಕಂದ್ರೆ ಒಮ್ಮೆ ನನಗೆ ಪೂರ್ತಿನೂ ಈ ಕೆಮಿಕಲ್ ಫರ್ಟಿಲೈಸರ್ ಬಿಡಕ್ ಆಗ್ತಿದ್ದಿಲ್ಲ, ಆಮ್ಯಾಗೆ ಇದನ್ನ ಪೂರಾ ಸಾವಯವಕ್ಕೂ ನಾನು ಬರಕ್ ಹಾಕಿದ್ದಿಲ್ಲ. ಅವಾಗ ನಾನು ಸ್ವಲ್ಪ ಅವರ ಕ್ರಮಗಳನ್ನು ಅಳವಡಿಸ್ಕೋತಾ ಬಂದೆ. ಈ ಕಬ್ ತೆಗೆದ್ಮ್ಯಾಗ ರೌದಿ ಉಳಿದಿರ್ತಿತ್ತಲ್ಲ ಅದನ್ನ ಅದರಲ್ಲಿ ಭೂಮಿಯಲ್ಲಿ ಮುಣುಗಿಸುವುದು ಅದನ್ನ ಈ ತರ ಮಾಡ್ಕೋತ ಬಂದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಅದನ್ನ ಫಲವತ್ತತೆ ನೋಡ್ಕೊಂಡು ಆಮ್ಯಾಗೆ ಕೆಮಿಕಲ್ ಫರ್ಟಿಲೈಸರ್ ಭಯಂಕರ ಕಡಿಮೆ ಯೂಸ್ ಮಾಡ್ಕೋತ ಬರ್ತದೆ. ಸುಮಾರು 6 ಪಾಕೆಟ್ ಹಾಕೋದನ್ನ ಇವತ್ತು 2 ಪಾಕೆಟ್ಗೆ ನಾನು ಬಂದಿದ್ದೀನಿ. ಆಮ್ಯಾಗೆ ಮಾಡೋದ್ರಿಂದ ನಾನು ಅದೊಂದೇ ಅಲ್ಲ, ಕಬ್ಬು ಒಂದೇ ಬೆಳಿಬಾರ್ದು ಅನ್ನೋದೊಂದು ಉದ್ದೇಶಕ್ಕೆ ನಾನು ಬಾಳೆನೂ ಬೆಳೆದೆ. ಅಂದ್ರೆ ಒಂದು ಬೆಳೆ ಒಳಗೆ ನಾ ಹಾನಿ ಆದರೂ ಒಂದು ಬೆಳೆ ಒಳಗೆ ನಂಗೆ ಲಾಭ ಇರಬೇಕು, ಅರ್ಧ ಕಬ್ಬು ಅರ್ಧ ಬಾಳೆ. ಈಗ ನಾನು ಇತ್ತೀಚೆಗಿನ ಈಗ ಈ ಸಲ ಡೊನ್ ಮೆಣಸೆ ಬೆಳೆದಿದ್ದೀನಿ. ಆ ಡೊನ್ ಮೆಣಸಲ್ಲಿ ಸ್ವಲ್ಪ ಈ ಸಲ ರೇಟ್ ಕಡಿಮೆ ಆಗಿ ಸ್ವಲ್ಪ ಈ ಸಲ ಬೆಳೆ ವಾತಾವರಣ ಸರಿ ಇರಲಾರ್ದಕ್ಕೆ ಸ್ವಲ್ಪ ಹಾನಿಯಾಗಿದೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಈರುಳ್ಳಿ ಬೀಜದ ಪ್ಲಾಟ್ ಮಾಡಿದ್ದೆ, ಅದರಲ್ಲಿ ಚೆನ್ನಾಗಿ ಲಾಭ ಆಯ್ತು ನನಗೆ. ಮತ್ತೆ ಬಾಳೆಯಲ್ಲಿ ನನಗೆ ಚೆನ್ನಾಗಿ ಲಾಭ ಆಗಿದೆ. ಬಾಳೆನೂ ನಾನು ಚೆನ್ನಾಗಿ. ಈಗ ನೀವು ಬಾಳೆ ಬೆಳಿತೀನಂತ ಇದ್ರಲ್ಲ, ಬಾಳೆಯಲ್ಲಿ ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ರಿ? ಗ್ರ್ಯಾಂಡ್ 9 ತಳಿಯನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಅದನ್ನ ನಾನು ಸುಮಾರು 5 ವರ್ಷ ನಾನು ಬೆಳೆದಿನಿ. ಅದರಲ್ಲಿ ಬಾಳೆಯನ್ನ ನಾನು ಬೆಳೆದಿದ್ದೀನಿ. ಈಗ ನೀವು ಹೇಳಿದ್ರಿ ಬಾಳೆಯಲ್ಲಿ ನೀವು ಲಾಭವನ್ನು ಪಡ್ಕೊಂಡಿದ್ದೀರಿ, ಅಥವಾ 1 ಎಕರೆಗೆ ಎಷ್ಟು ಬೆಳೆದಿದ್ದೀರಿ? ನಾನು ಸುಮಾರು 25 ಟನ್ನಿಂದ 30 ಟನ್ ವರೆಗೂ ನಾನು ಬಾಳೆಯಲ್ಲಿ ಒಂದು ವರ್ಷಕ್ಕೆ ನಾನು ಉತ್ಪನ್ನ ತೆಗೆದಿದ್ದೀನಿ. ಅದರಲ್ಲಿ ಅವಾಗ ನನಗೆ 5-6 ರೂಪಾಯಿ ವರೆಗೆ ರೇಟ್ ಸಿಕ್ಕಿದೆ ನನಗೆ ಅದರಲ್ಲಿ ಪರ್ ಕೆಜಿಗೆ. ಆ ರೀತಿ ರೇಟ್ ಸಿಕ್ಕಿದ್ದೀರಿ. ಈಗ ಮತ್ತೆ ನೀವು ಆಗಲೇ ಇನ್ನೊಂದು ಮಾತು ಹೇಳಿದ್ರೆ ನಮಗೆ, ಡೊಣ್ಣ ಮೆಣಸಿನಕಾಯಿನೂ ಕೂಡ ನಾನು ಬೆಳೆದಿದ್ದೆ, ಆದ್ರೆ ನನಗೆ ಅದಷ್ಟು ಒಂದು ತೃಪ್ತಿಯನ್ನು ತಂದು ಕೊಟ್ಟಿಲ್ಲ ಅಂತ ಹೇಳಿ, ಅದು ಯಾಕೆ ಅಂತ ನೀವು ಏನಾದರೂ ಸ್ವಲ್ಪ ಅವಲೋಕನವನ್ನು ಮಾಡ್ಕೊಂಡ್ರಿ? ನಾನು ಅವಲೋಕನ ಮಾಡಿಕೊಂಡೆ. ನಾನು ಕೆಲವೊಂದು ಇದು ಪ್ರಥಮ ಬಾರಿ ನಾನು ಮಾಡಿದ್ದೆ. ಅದರಲ್ಲಿ ಕೆಲವೊಂದು ನಾನು ಸ್ವಲ್ಪ ಮಾಹಿತಿ ನನಗೆ ಸರಿಯಾಗಿ ಆಗಲಿಲ್ಲ. ನಾನು ಬಾಗಲಕೋಟೆ ತೋಟಗಾರಿಕಾ ಯೂನಿವರ್ಸಿಟಿಗೂ ಹೋಗಿದ್ದೆ ಅಲ್ಲಿ. ಅವಾಗ ಇನ್ನೂ ಅಲ್ಲಿ ಅವ್ರದ್ದು ಪ್ರಾತ್ಯಕ್ಷಿಕ ಪ್ಲಾಟ್ ಇರಲಿಲ್ಲ ಇನ್ನೂ. ಅವು ಕೆಲವೊಂದು ಇನ್ನೂ ಈಗಿನ್ನೂ ಅವ್ರು ನೀರಾವರಿ ಅಲ್ಲಿ ನೀರಿನ ತೊಂದರೆ ಇರೋದ್ರಿಂದ ಇದು ಆಯಿತು. ನನಗೆ ಸ್ವಲ್ಪ ಪ್ರೈವೇಟ್ ಕಂಪ್ನಿಯವರು ಅಡ್ವೈಸ್ ಮಾಡಿದ್ದು, ಅದು ಅವರು ಅದು ಬೆಳೆಗೆ ಸರಿಯಾಗಿ ನನಗೆ ಮಾಹಿತಿ ಆಗಲಾರ್ದಕ್ಕೆ ಅದು ಸ್ವಲ್ಪ ನನಗೆ ಹಾನಿ ಆಯಿತು. ಆದರೆ ಈಗ ಹಾನಿ ಆಗಿದ್ರಿಂದ ತಮಗೆ ಸ್ವಲ್ಪ ಅನುಭವ ಅಥವಾ ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿರ್ಬೇಕಲ್ಲ ತಮಗೆ ಈಗ. ಹಾ ಆಗಿದೆ ರೀ, ನನಗೆ ಅನುಭವಕ್ಕೆ ಬಂದಿದೆ ಈಗ. ಅದನ್ನು ನಾನು ಯಾವ ರೀತಿ ಮಾಡಿದರೆ ನಾನು ಅದನ್ನು ಇದು ಮಾಡಬೇಕು ಅನ್ನೋದು ನನಗೀಗ ಸಂಪೂರ್ಣ ಮಾಹಿತಿ ಈಗ ಸಿಕ್ಕಿದೆ. ಮತ್ತೆ ಅದೇ ರೀತಿ ನಾನು ಕ್ರಿಯಾಜನ್ ಅಂತೇಳಿ ಒಂದು ಸಂಸ್ಥೆ ಬರುತ್ತೆ, ಆ ಸಂಸ್ಥೆಯವ್ರನ್ನ ನಾನು ಅದು ಸರ್ಕಾರಿ ಅಧೀನ ಸಂಸ್ಥೆ, ಅದರ ನಾನು ಅವರಿಗೆ ಸಂಪರ್ಕ ಮಾಡಿದಾಗ ಅವರು ಹೇಳಿದ್ದಾರೆ ಈಗ ಯಾವ ರೀತಿ ಅದನ್ನು ನಿರ್ವಹಣೆ ಬೀಜದಿಂದ ಹಿಡಿದು ಯಾವವರೆಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಹೇಳಿಕೊಟ್ಟಿದ್ದಾರೆ. ಇನ್ನು ಮುಂದಿನ ವರ್ಷ ಇದು ಏನು ನನಗೆ ಹಾನಿ ಆಗಿದೆ ಆ ತರ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಮತ್ತೆ ನೀವು ಈ ಸುಸ್ಥಿರ ಸಮಗ್ರ ಕೃಷಿಯಲ್ಲಿ ಮತ್ತೆ ಏನನ್ನು ಬೆಳಿತೀರಿ? ನಾನು ಈರುಳ್ಳಿ, ಆಮ್ಯಾಗ ಗೋವಿನ ಜೋಳ, ಶೇಂಗಾ, ಆಮ್ಯಾಗ ಕಬ್ಬು. ಅಂದ್ರೆ ಬೆಳೆ ಒಂದೇ ಬೆಳೆ ಇರೋದ್ರಿಂದ ಏನಾಗತ್ತೆ ನಮ್ಗೆ, ಒಂದು ಬೆಳೆ ಇವತ್ತು ಸಪೋಸ್ ಕಬ್ಬಿನ ರೇಟ್ ಬಿತ್ತು, ಉಳ್ಕಾದ ಬೆಳೆ ಒಳಗೆ ಈಗ ಸದ್ಯಕ್ಕೆ ಈರುಳ್ಳಿ ಇದೆ, ಚೆನ್ನಾಗಿ ರೇಟ್ ಇದೆ. ಈಗ ಸದ್ಯಕ್ಕೆ ನಂದು 10 ಎಕರೆ ಈರುಳ್ಳಿ ಇದೆ, ಈರುಳ್ಳಿಯಿಂದ ಈಗ ಇಲ್ಲಿ ಲಾಭ ಸಿಗ್ತೈತಿ. ಹಿಂಗ ಒಂದೇ ಬೆಳೆ ಬೆಳೆಯೋದ್ರಿಂದ ನಮ್ಗೆ ಸ್ವಲ್ಪ ಅದು ಹಾನಿ ಆಕತ್ತೆ ಅಂತ ಹೇಳಿ ನನ್ನ ಅನುಭವ. ಈಗ ನೀವು ಈರುಳ್ಳಿಯನ್ನ ಬೆಳಿಬೇಕಾದ್ರೆ ಅದಕ್ಕೆ ತಳಿ ಯಾವ್ದಾದ್ರನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಅಥವಾ ಅದರಲ್ಲಿ ಯಾವ್ದ್ರಲ್ಲಿ ನೀವು ಹೆಚ್ಚಿನ ಲಾಭವನ್ನು ಕಂಡಿರಿ ಈಗ ತಮ್ಮದು 10 ವರ್ಷದ ಅನುಭವದಲ್ಲಿ? ನಾನು ಈರುಳ್ಳಿ ಒಳಗೆ ನಾವು ಸಹಜವಾಗಿ ನಾವು ಲೋಕಲ್ ತಳಿ ಬೀಜಾನೇ ಯೂಸ್ ಮಾಡ್ತಿದ್ವಿ ಮೊದಲು. ಈ ವರ್ಷ ನಾನು ಪಂಚಗಂಗಾ ತಳಿ ಬೀಜ ಅತಿ ಹೆಚ್ಚು ಇಳುವರಿ ಕೊಡ್ತೈತಿ, ಆಮೇಲೆ ಗಡ್ಡೆ ಚೆನ್ನಾಗಿ ಬರ್ತೈತೆ ಅಂತ ಹೇಳಿ ಪಂಚಗಂಗಾ ಮತ್ತು ಇಂಡೋ ಅಮೇರಿಕನ್ ಅನ್ನು ತಳಿದ ಬೀಜ ನಾನು ಇದು ಮಾಡಿದ್ದೀನಿ. ನಾನು ಎರಡು ಚೆನ್ನಾಗಿದೆ, ಈಗ ಚೆನ್ನಾಗಿದೆ ಈಗ ಸದ್ಯಕ್ಕೆ. ಈಗ ಎರಡು ತಳಿಯನ್ನು ಆಯ್ಕೆ ಮಾಡಿಕೊಂಡ್ರು ಸಹಿತ ಎರಡುದರ ಇಳುವರಿ ಚೆನ್ನಾಗಿದೆ ಅಂತ ಹೇಳ್ತೀರಿ. ಈಗ ತಾವೇನಾದರೂ ಈರುಳ್ಳಿ ಅಗಿಗಳನ್ನಾಗಲಿ ಅಥವಾ ಸಸಿಗಳನ್ನಾಗಲಿ ಏನಾದರೂ ತಯಾರು ಮಾಡ್ತೀರಿ? ಇಲ್ಲ ಇಲ್ಲ, ನಾವು ಬಿತ್ತನೆ ಮಾಡ್ತೀವಿ ಈರುಳ್ಳಿನ. ಮಳೆಗಾಲದಲ್ಲಿ ನಾವು ಬಿತ್ತನೆ ಮಾಡಿ ಇದನ್ನು ಮಾಡ್ತೀವಿ. ಈಗ ನಾವು ಬೇಸಿಗೆಗೆ ಹಚ್ಚೋದಾದ್ರೆ ಅಗಿ ಮಾಡಿ ತಯಾರು ಮಾಡಿ ಹಚ್ಚೋದಾಗತ್ತೆ. ಈಗ ನಾವು ಮಳೆಗಾಲದಲ್ಲಿ ಇದನ್ನ ಬಿತ್ತನೆ ಮಾಡಿ ನಾವು ಹಚ್ತಿದ್ದೀವಿ. ಮತ್ತೆ ಈಗ ತಮ್ಮ ಹೇಳುವ ಪ್ರಕಾರ ತಾವು ಇದ್ದ ಊರಲ್ಲಿ ಅಂದ್ರೆ ಜೈನಾಪುರ ಊರಲ್ಲಿ ಒಂದು ಕೃಷ್ಣಾ ನದಿ ಇದೆ, ಸಾಕಷ್ಟು ನೀರಿರುತ್ತೆ, ಆದ್ರೆ ನಿಮಗೆ ವಿದ್ಯುತ್ತಿನ ಕೊರತೆ ಇದೆ. ಮತ್ತೆ ಹಿರಿಯರು ಹೇಳುವ ಪ್ರಕಾರ ಹೊಳೆ ಇದ್ದ ಊರಿಗೆ ಮಳೆ ಕಡಿಮೆ ಅಂತ ಹೇಳ್ತಾ ಇರ್ತಾರೆ, ಈ ಕುರಿತು ತಾವೇನು ಹೇಳ್ತೀರಿ? ಹೌದು, ಅದು ಒಂದು ಕಾರಣ ಇದೆ ರೀ. ಯಾಕಂದ್ರೆ ನಮಗೆ ಮಳೆ ಕಡಿಮೆ ಅನ್ನೋದಕ್ಕೆ ನಾವು ಈಗ ಏನ್ ಮಾಡಿಬಿಟ್ಟಿದೀವಿ, ಎಲ್ಲ ನೀರಾವರಿ ಆಗೋದ್ರಿಂದ ಯಾರು ಹೊಲದಲ್ಲಿ ನೆರಳು ಬೀಳ್ತೈತಿ, ಗಿಡ ಬೆಳೆ ಹಾನಿ ಆಕೈತಿ ಅಂತೇಳಿ ಎಲ್ಲರೂ ಗಿಡ ಕಡ್ಕೋತ ಬರಾಕತ್ತೀವಿ. ಪರಿಸರದ ಸ್ವಲ್ಪ ಅಸಮತೋಲನದಿಂದ ಇದು ಆಗಕತ್ತೈತ್ರಿ, ಮಳೆನೂ ಕಡಿಮೆ ಆಗ್ತಾ ಇದೆ. ಆಮ್ಯಾಗ ಈಗ ಇನ್ನೊಂದೇನಂದ್ರೆ ನಾವು ನೀರು ಐತಿ, ಈಗ ಕರೆಂಟ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾವು ಹನಿ ನೀರಾವರಿ ಅಳವಡಿಸ್ಕೊಳಕ್ ಹತ್ತಿದ್ದೀವಿ. ಈಗೀಗ ನಾವು ಹನಿ ನೀರಾವರಿ ಅಳವಡಿಸ್ಕೊಳಕ್ ಹತ್ತಿದ್ದೀವಿ. ಆದ್ರೆ ಕೆಲವೊಂದ್ಸಲ ನಾನು ಮೊದಲು ಮಾಡಿದ್ದೆ, ಅದು ಅಷ್ಟೊಂದು ನನಗೆ ಏನೋ ಸಕ್ಸಸ್ ಅನಿಸ್ಲಿಲ್ಲ. ನನಗೆ ಅವಾಗ ಫಸ್ಟಿಗೆ ಮಾಡಿದ್ದಾಗ ಹನಿ ನೀರಾವರಿ ಕಬ್ಬಿಗೆ ಮಾಡಿದ್ದೆ, ಆದ್ರೆ ಅಷ್ಟು ಸಕ್ಸಸ್ ಅನಿಸ್ಲಿಲ್ಲ ಅದು ಅವಾಗ. ಈಗ ಮತ್ತೆ ಒಳ್ಳೆ ತಂತ್ರಜ್ಞಾನ ಬಂದವ, ಅವನ್ನು ನೋಡಿ ಮತ್ತೆ ಹೊಳೆ ನಾನು ಈಗ ಇಂಪ್ಲಿಮೆಂಟ್ ಮಾಡಕ್ ಹತ್ತಿದ್ದೀನಿ. ಇವಾಗ ನಾನು ಡೊಣ್ಣ ಮೆಣಸಿನಕಾಯಿ ಬೆಳೆದಿದ್ದಕ್ಕೆ ಅದಕ್ಕೆ ನಾನು ಡ್ರಿಪ್ಪೇ ಮಾಡಿದ್ದೆ. ಅದ ನೀರಾವರಿ ನಿರ್ವಹಣೆ ಅದೆಲ್ಲ ಚೆನ್ನಾಗಿ ಆಗಿದೆ ರೀ. ಅದಕ್ಕೆ ಈಗ ಹನಿ ನೀರಾವರಿ ಮಾಡಿದ ಮೇಲೆ ಅದರಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೆದಿರಿ ತಾವು? ಹನಿ ನೀರಾವರಿಯಲ್ಲಿ ನಾನು ಕಬ್ಬು, ಬಾಳೆ, ಈಗ ದೊನ್ನೆ ಮೆಣಸೆ ಬೆಳೆದಿದ್ದೀನಿ. ಈಗ ಕೆಲವೊಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರುವಂತಹ ವಿಜ್ಞಾನಿಗಳು ಹೇಳುವ ಪ್ರಕಾರ ನೀರನ್ನ ಕಾವಲಿಗಳ ಮುಖಾಂತರ ಬಿಡುವುದರಿಂದ ನೀರು ಜಾಸ್ತಿ ಹಾನಿ ಆಗ್ತದೆ, ಈ ಹನಿ ನೀರಾವರಿಯಿಂದ ಉಳಿತಾಯ ಬಹಳ ಆಗ್ತೈತಿ ಅಂತ ಹೇಳ್ತಿದ್ರು. ಇದರ ಕುರಿತು ತಮ್ಮ ಅನಿಸಿಕೆ ಏನು? ನೀರು ಇದರಲ್ಲಿ ನಾವು ಹಾಯಿಸು ನೀರಾವರಿಯಿಂದ ಸ್ವಲ್ಪ ಬಹಳ ನೀರು ವೇಸ್ಟ್ ಆಗತ್ರಿ. ಅದು ಒಮ್ಮೆ ನಾವು ಈಗ ರಾತ್ರಿಯ ಕರೆಂಟ್ ಬರೋದ್ರಿಂದ ಒಮ್ಮೆ ಹೆಚ್ಚಿಗೆ ನಾವು ಬಿಟ್ಟು ಬೆಳತನ ಬಿಟ್ಟು ಒಮ್ಮೆ ನಿದ್ದೆ ಕಾಯಿಲಾರ್ದ ಹೆಚ್ಚಿಗೆ ಹರಿದು ಹೋಗುತ್ತೆ, ವೇಸ್ಟ್ ಆಗಿ ಹೋಗುತ್ತೆ. ಇದು ಹನಿ ನೀರಾವರಿಯಲ್ಲಿ ನಾವು ಎಷ್ಟು ಒಂದು 3 hours ಬಿಡ್ಬೇಕು, 2 hours ಒಂದೊಂದು ಆಯಾ ಬೆಳಿಗ್ಗೆ ಒಂದೊಂದು ಇದು ಇರುತ್ತೆ, ಅಷ್ಟು ಲೀಟರ್ ಪ್ರಮಾಣ ನೀರು ಬೇಕಂತ ಇರ್ತೈತಿ. ಆ ಪ್ರಕಾರ ನಾವು ಬಿಟ್ಟಿವಿ ಅಂದ್ರೆ ಅದೇ ನೀರು ವೇಸ್ಟ್ ಆಗುದಿಲ್ಲ ಇಲ್ಲಿ ಹನಿ ನೀರಾವರಿ ಒಳಗೆ. ಅಂದ್ರೆ ಈಗ ತಾವು ಮೊದಲು ಈ ಬಿಡುಗಾವಲಿ ಮುಖಾಂತರ ನೀರನ್ನ ಬೆಳೆಗಳಿಗೆ ಹಾಯಿಸುವ ಒಂದು ಅಭ್ಯಾಸವನ್ನ ಮಾಡ್ಕೊಂಡಿದ್ರಿ, ಈಗ ಹನಿ ನೀರಾವರಿ ಬಂದ ಮೇಲೆ ಹನಿ ನೀರಾವರಿಗೂ ಮತ್ತು ಈ ಬಿಡುಗಾವಲಿಯಲ್ಲಿ ಬಿಡುವಂತ ನೀರಿಗೂ ತಾವು ಏನನ್ನ ಬದಲಾವಣೆ ಕಂಡುಕೊಂಡಿದ್ದೀರಿ? ತಾವು ಹನಿ ನೀರಾವರಿಯಲ್ಲಿ ನಾವು ಸಸ್ಯದ ಬೇರಿಗೆನ ನಾವು ಅದರ ಪೋಷಕಾಂಶಗಳನ್ನು ಒದಗಿಸಬಹುದು. ಆಮ್ಯಾಗ ನಾವು ಇವತ್ ಏನೋ ನಾವು ಇದ ಬಯೋಡೈಜೆಸ್ಟರ್ ಮಾಡ್ಕೊಂಡಿದ್ರೆ ಅದರದ ನೀರನ್ನು ಅದಕ್ಕೆ ಗೊಬ್ಬರವನ್ನು ನಾವು ಅಲ್ಲಿ ಒದಗಿಸಬಹುದು. ಇದರಿಂದ ಬೆಳೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾವು ಈ ಹಾಯಿಸು ನೀರಾವರಿಯಲ್ಲಿ ನಾವು ಗೊಬ್ಬರನ ಒಗೆದು ನೆಲದ ಮೇಲೆ ಒಯ್ದು ಅದು ಒಂಥರ ಪೆಟ್ರೋಲಿಯಂ ಪ್ರಾಡಕ್ಟ್ ಇರೋದ್ರಿಂದ ಗಾಳಿಗೆ ಆರಿ ಹೋಗುವುದು, ಅದು ಸಾಧ್ಯತೆ ಜಾಸ್ತಿ ಇತ್ತು, ಅವಾಗ ಹಾನಿ ಆಕಿತ್ತು. ಈಗ ಸೊ ಹನಿ ನೀರಾವರಿಯಿಂದ ಒಳ್ಳೆಯ ಪರಿಣಾಮ ಬರಾಗುತ್ತೆ. ಈಗ ಹನಿ ನೀರಾವರಿ ಮುಖಾಂತರ ತಾವು ನೀರಿನ ಜೊತೆಗೆ ಮತ್ತೆ ಏನೇನು ಬಿಡ್ತೀರಿ ಇದರಲ್ಲಿ, ಗೊಬ್ಬರ ಆಗಲಿ ಅಥವಾ ಯಾವುದೇ ಒಂದು ಈ ಕೀಟನಾಶಕಗಳನ್ನಾಗಲಿ ಏನಾದರೂ ಬಿಡ್ತೀರಿ ಅದರ ಜೊತೆ? ಇಲ್ಲಾಂದ್ರೆ ದನದ ಗಂಜಲ ಸಹಿತ ಬಿಡ್ತಾರೆ ಹನಿ ನೀರಾವರಿಗೆ, ಇದರ ವ್ಯವಸ್ಥೆ ಏನಾದರೂ ತಾವು ಮಾಡ್ಕೊಂಡಿದ್ದಾರೆ ತಮ್ಮ ಜಮೀನಲ್ಲಿ? ಈಗ ಸದ್ಯಕ್ಕೆ ನಾನು ದನದ ದನ ಇದಾವೆ, ಆದ್ರೆ ನಾನು ಅದ್ರದ್ದು ಇನ್ನೂ ಬಿಡುದು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಇನ್ನು ನಾನು ಈ ಸಲ ನಾನು ಅದು ಬಯೋಡೈಜೆಸ್ಟರ್ ಅದು ಕಟ್ಕೊಳ್ಬೇಕಂತ ಮಾಡಿದ್ದೀನಿ, ಮಾಡಿ ಅದನ್ನು ಹನಿ ನೀರಲ್ಲಿ ಗಂಜಲ ಬಿಡಬೇಕಂತ ನಂದು ವ್ಯವಸ್ಥೆ ಇದೆ. ಈಗ ಸದ್ಯಕ್ಕೆ ನಾನು ಸ್ವಲ್ಪ ಯಾವಾಗಾದರೂ ಒಂದು ದನದ ಮೂತ್ರವನ್ನು ಸಂಗ್ರಹಿಸಿ ಡ್ರಿಪ್ನಲ್ಲಿ ಬಿಟ್ಟಿದ್ದೀನಿ. ಆಮ್ಯಾಗ ಈಗ ಇನ್ನೊಂದೇನಂದ್ರೆ ಗೊಬ್ಬರವನ್ನು ಏನೈತಿ, ನಾನು ಶಿಫಾರಸಿತ ಒಬ್ರು ಯಾರು ತಜ್ಞರ ಶಿಫಾರಸಿನ ಮ್ಯಾಗ ಆ ಪ್ರಕಾರ ನಾನು ಗೊಬ್ಬರ ಬಿಡ್ತಾ ಇದ್ದೀನಿ. ಈಗ ತಜ್ಞರ ಶಿಫಾರಸಿನ ಮುಖಾಂತರ ತಾವೇನು ಕೆಲವೊಂದು ಈ ಗೊಬ್ಬರವನ್ನ ಸಿಂಪರಣೆ ಮಾಡ್ತಾ ಇದ್ದೀರಿ ಅಥವಾ ಬೆಳೆಗಳಿಗೆ ಹಾಕ್ತಾ ಇದ್ದೀರಿ, ಅದಾದ್ಮೇಲೆ ಆ ತಜ್ಞರ ಶಿಫಾರಸಿನ ಮೇಲೆ ಮತ್ತು ಮೊದಲು ತಾವೇನು ಯಾವುದೇ ಒಂದು ಇದನ್ನು ಕೇಳಲಾರ್ದನೆ ಮಾಡೋದಕ್ಕೆ ಏನಾದರೂ ಬದಲಾವಣೆ ಕಂಡ್ಕೊಂಡಿದ್ದೀರಿ ಇದರಲ್ಲಿ? ಹೌದು, ನಾವು ತಜ್ಞರ ಶಿಫಾರಸು ಇಲ್ಲದೆ ನಾನು ಏನಾಗಿದ್ದ ಅಂದ್ರೆ 10 acres ನನ್ನ ಜಮೀನ್ ಅದು ನೀರಾವರಿ ಇದ್ದು ಸೌಳಾಗಿದ್ದು ಅದೇ ಕಾರಣಕ್ಕೆ. ಈಗ ನಾವು ತಜ್ಞರ ಶಿಫಾರಸಿನ ಮೇಲೆ ಮಾಡೋದ್ರಿಂದ ಈ ಸಾವಯವ ಗೊಬ್ಬರದ ಜೊತೆನೆ ಸ್ವಲ್ಪ ಪ್ರಮಾಣದ ಮ್ಯಾಗ ನಾವು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ನಮ್ಮ ಭೂಮಿಗೆ ಒಂದು ಸ್ಥಿರತೆ ಬರ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಮತ್ತೆ ಇದು ಬಾಳಿಕೆನೂ ಬಹಳ ದಿವಸ ಬರ್ತದ ಅಂತ ಅನಿಸ್ತದ, ಇದ್ರ ಕುರಿತು ತಾವೇನ್ ಹೇಳ್ತೀರಿ? ಹಾ, ಬಾಳಿಕೆ ಬರ್ತದ್ರಿ, ಬಾಳಿಕೆ ಅಂತರೂ ಜಮೀನ ಅಂದ್ರೆ ಬಹಳ ದಿವಸ ಬರ್ತದ್ರಿ. ಒಟ್ಟಾರೆ ಈಗ ತಾವು ಈ ಸಮಗ್ರ ಕೃಷಿಯಲ್ಲಿ ಇಷ್ಟೆಲ್ಲಾನು ಬೆಳೆದಿದ್ದೀರಿ, ಮತ್ತೆ ಹನಿ ನೀರಾವರಿ ಮಾಡಿದಿರಿ, ಮತ್ತೆ ಈಗ ಹೈನುಗಾರಿಕೆ ಏನಾದ್ರು ಮಾಡ್ಕೊಂಡಿದ್ದೀರಿ ತಾವು? ನಾನು ಅದೇ ನಾನು ಹರಿಯಾಣದಿಂದ ಅವಾಗ 20 ಎಮ್ಮೆ ತಂದಿದ್ದೆ. ಅದರಲ್ಲಿ ಸ್ವಲ್ಪ ನನಗೆ ಇದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಿ ನಾನು, ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಯಾವುದು ಸಿಟಿ ಇರಲಾರ್ದ್ರಿಂದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಿ ಅದು ನಾನು ಡೈರಿ ತೆಗೆದು, ಇವಾಗಾದರೂ ನನ್ನಲ್ಲಿ 10 ದನ ಇದ್ದಾವೆ. 10 ದನದ ನನಗೆ ನನ್ನ ಜಮೀನಿಗೆ ನನಗೆ ಬೇಕಾಗುವಷ್ಟು ಅದು ಸಾಕಾಗತ್ತೆ, ಗೊಬ್ಬರ ಸಾಕಾಗತ್ತೆ ನನಗೆ, ಅದರಿಂದ ನಾನು ನಡೀತಾ ಇದೆ. ಅದ್ರ ಈಗ ನೀವು ಹೇಳೋ ಪ್ರಕಾರ ಈಗ ಗೊಬ್ಬರ ಒಂದು ವರ್ಷಕ್ಕೆ ಎಷ್ಟು ತಯಾರಾಗ್ತದೆ ಅಂತೀರಿ ನಿಮ್ಮ ಇದರಲ್ಲಿ ಹೊಲದಲ್ಲಿ 10 ದನಗಳಿಂದ? ಒಂದು 20 ಟನ್ ಬರುತ್ತೆ ಅದರಿಂದ ಗೊಬ್ಬರ ಭಾಳ ಅಂದ್ರೆ. ಅದರಲ್ಲಿ ನಮಗೆ ಎವ್ರಿ ಇಯರ್ ಏನ ನಾವು ಇದನ್ನ ತಿಪ್ಪೆ ಗೊಬ್ಬರ ಯೂಸ್ ಮಾಡ್ಬೇಕಂತ ಇರಂಗಿಲ್ಲ. ಒಮ್ಮೆ ನಾವು ಕಬ್ಬಿಗೆ ಹಾಕಿದ್ವಿ ಅಂದ್ರೆ ಒಂದು ಯಾವುದೇ ಭೂಮಿಗೆ ಹಾಕಿದ್ರು ಒಂದು 3 ವರ್ಷ ಅದ್ರದ್ದು ಇದು ಇರುತ್ತೆ, ಪರಿಣಾಮ ಬೀರುತ್ತೆ ಅದರದ್ದು. ಆ ಪ್ರಕಾರ ನಮಗೆ ಅದು ಅಷ್ಟು ಸಾಕಾಗತ್ತೆ. ಅದು ಗೌರ್ಮೆಂಟ್ ಇದು ತಜ್ಞರ ಶಿಫಾರಸು ಅದು, ಅದಕ್ಕೆ ನನಗೆ ಕೊಟ್ಟಿಗೆ ಗೊಬ್ಬರ ಸಾಕಾಗತ್ತೆ. ಈಗ ಅಜಿತ್ ಹಿರೇದೇಸಾಯಿ ಅವರೇ, ತಾವು ಹೇಳ್ತಾ ಇದ್ರಿ ತಮ್ಮ ಕೃಷಿ ಅನುಭವನ, ಇದರಲ್ಲಿ ತಮ್ಮ ಸಂಪೂರ್ಣ ಈ ಒಂದು ಈ ಕೃಷಿ ಅನುಭವದಲ್ಲಿ ಏನಿತ್ತಪ್ಪ ಅಂತಂದ್ರೆ, ಒಂದು ತಿರುಳು, ಹಳೆಯದನ್ನು ಬಿಡಬಾರದು, ಹೊಸದನ್ನು ಸ್ವೀಕಾರ ಮಾಡಬೇಕು, ಹಳೆಯ ಬೇರು ಹೊಸ ಚಿಗುರು ಅಂದ ಹಾಗೆ ತಾವು ಸಂಪೂರ್ಣವಾಗಿ ಈ ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರವನ್ನು ಬಿಡ್ತಾ ಇಲ್ಲ, ಅದರ ಜೊತೆಗೆ ಸಾವಯವ ಕೃಷಿ ಕಡೆಗೆ ದಾಪುಗಲ್ಲು ಹಾಕ್ತಾ ಇದ್ದಾರೆ. ಇಂದಿನ ಯುವ ಜನತೆ ಈಗ ಕೃಷಿ ಅಂದ್ರೆ ಬೇಡ ನಮಗೆ, ಸರ್ಕಾರಿ ನೌಕರಿ ಆದ್ರೆ ಪ್ರತಿ ತಿಂಗಳ ನಮಗೆ ಪಗಾರ ಬರ್ತದ, ಇದು ಕೃಷಿಯಲ್ಲಿ ಏನದ ಅನ್ನುವಂತ ಒಂದು ಅಸಡ್ಡೆತನ ಇಂದಿನ ಯುವಕರಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಂದಿನ ಯುವಕರಿಗಾಗಿ ತಾವು ಏನ್ ಹೇಳ್ತೀರಿ, ಕೃಷಿ ಬದುಕು ಚಲೋ ಅಂತಿರೋ ಅಥವಾ ಸರ್ಕಾರಿ ನೌಕರಿ ಚಲೋ ಅಂತಿರೋ? ಇದು ಅವ್ರ ಮೆಹನತ್ ಮ್ಯಾಗ ಅಂದ್ರೆ, ಮೆಹನತ್ ಅಂದ್ರೆ ಈಗ ಅವ್ರ ವರ್ಕಿನ ಮ್ಯಾಗ ಹೋಗತ್ರಿ ಅದು. ಅಂದ್ರೆ ಅವ್ರ ಕೆಲಸ ಇಲ್ಲಿ ಕೃಷಿ ಒಳಗೆ ಬಹಳ ನಾವು ಕೆಲಸ ಮಾಡ್ಬೇಕಾಗತ್ತೆ. ಅದರಿಂದ ಮಂದಿ ಏನ್ ಮಾಡ್ತಾರ, ಈಗ ನಾವು ಇಲ್ಲಿ ನಾವು ಇಷ್ಟ್ಯಾಕ್ ದುಡಿಬೇಕಪ್ಪ, ಅಲ್ಲಿ ಸರ್ಕಾರಿ ಇದರಲ್ಲಿ ಒಂದು 5 hours ನಾವು ಕೂತೀವಿ ಅಂದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಬಂದು ಬಹಳ ಮಂದಿ. ಅದ್ರ ಮ್ಯಾಗ ಇಲ್ಲಿ ಕೃಷಿ ಕೂಲಿ ಕಾರ್ಮಿಕರದು ಸಮಸ್ಯೆನೆ ಬಹಳ ಇದೆ ಇವಾಗ. ಅದು ಅದನ್ನು ಎಲ್ಲ ಕೂಡಿ ಅವರು ಇವತ್ತ ಒಂದು ಇದ್ರ ಕಡೆ ಉದ್ಯೋಗಗಳ ಕಡೆ ವಲಸೆ ಹೊಂಟಾರ. ಆದ್ರೂ ಏನ್ ಕೃಷಿ ಒಳಗೇನ ನುಕ್ಸಾನ್ ಅಂತೇನಿಲ್ಲ, ಆದ್ರೆ ಮೆಹನತ್ ಈಗ ಹೆಂಗ್ ನೌಕರಿದಾರ ಅವನು 5 ತಾಸು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಅಲ್ಲಿ ವರ್ಕ್ ಮಾಡ್ತಾನ. ಆತರ ನಾವು ಇಲ್ಲಿ ಜಮೀನಾಗ ಮಾಡಿದ್ರೆ ನಮಗೂ ಏನ ಅದ್ರಾಗ ಏನ್ ನುಕ್ಸಾನ ಏನಿಲ್ಲ. ಆದ್ರೆ ಕಷ್ಟಪಟ್ಟು ಭೂಮಿ ತಾಯಿ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ಬೇಕು ಅಂತೀರಿ. ಒಳ್ಳೆಯದು ಅಜಿತ್ ಹಿರಿದೇಸಾಯಿ ಅವರೇ, ಇಲ್ಲಿಯವರೆಗೆ ತಾವು ಈ ಸುಸ್ಥಿರ ಸಮಗ್ರ ಕೃಷಿ ಕುರಿತು ತಮ್ಮ ಅನುಭವವನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಹಂಚಿಕೊಂಡಿದ್ದಕ್ಕಾಗಿ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಇಫ್ಕೋ ಕಂಪನಿಯ ಕ್ಷೇತ್ರಾಧಿಕಾರಿಯಾದಂತ ಬಿ ಎಲ್ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಇವರು ಯೂರಿಯಾ ಗೊಬ್ಬರದಿಂದಾಗುವ ಲಾಭಗಳು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರವನ್ನ ಬಳಸಿದಾಗ ಆಗುವಂತಹ ದುಷ್ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಿದ್ದಾರೆ. ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಬಿ ಎಲ್ ರಾಜು ಅವರೇ. ನಮಸ್ಕಾರ. ಎಷ್ಟು ವರ್ಷದಿಂದ ತಾವು ಇಫ್ಕೋ ಕಂಪನಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ತಾವು? ನಾನು ಇಫ್ಕೋ ಸಂಸ್ಥೆನಲ್ಲಿ ಕಳೆದ 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. 8 ವರ್ಷದಿಂದ ಕೆಲಸ ಮಾಡ್ತಾ? ಹೌದು. ಈಗ 8 ವರ್ಷದಿಂದ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಈ ಕೆಲಸ ತಮಗೆ ತೃಪ್ತಿ ತಂದು ಕೊಟ್ಟಿದೆ? ಅಬ್ಸಲ್ಯೂಟ್ಲಿ. ನಾನು ಯಾಕೆಂದ್ರೆ ಒಬ್ಬ ಕೃಷಿ ಗ್ರಾಜ್ಯುಯೇಟ್ ಆಗಿಬಿಟ್ಟು ಬಿಎಸ್ಸಿ ಅಗ್ರಿಕಲ್ಚರ್ ಎಂಎಸ್ಸಿ ಅಗ್ರಿಕಲ್ಚರ್ ಮಾಡಿದ್ಮೇಲೆ ನಾನು ಅಗ್ರಿಕಲ್ಚರ್ ಆಧಾರಿತವಾಗಿರ್ತಕ್ಕಂತ ಒಂದು ಕಂಪನಿನಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಒಂದು ಆಸೆ ಇತ್ತು. ಅದರಂತೆ ಇಫ್ಕೋ ಸಂಸ್ಥೆ ಬರೀ ಗೊಬ್ಬರದ ಸಂಸ್ಥೆ ಅಲ್ಲದೇ ಕೂಡ ಅದು ಒಂದು ರೈತರ ಸಂಸ್ಥೆಯಾಗಿ ಇವತ್ತು ದೊಡ್ಡ ಪ್ರಮಾಣದ ಸಹಕಾರಿ ರಂಗದಲ್ಲಿ ಆ ಸಂಸ್ಥೆನಲ್ಲಿ ಕೆಲಸ ಮಾಡೋದಕ್ಕೆ ನಾನು ಬಹಳ ತೃಪ್ತನಾಗಿದ್ದೇನೆ. ಹಾಗಿತ್ತಂದ್ರೆ ಇವತ್ತು ಯೂರಿಯಾ ಗೊಬ್ಬರವನ್ನ ಬಳಸುವುದರಿಂದ ಆಗುವಂತ ಲಾಭಗಳ ಬಗ್ಗೆ ಮೊದಲು ನಮಗೆ ಮಾಹಿತಿಯನ್ನು ಮಾಡಿಕೊಡಬೇಕು. ನೋಡಿ, ಈಗ ಯೂರಿಯಾ ಗೊಬ್ಬರ ಅಂತಕ್ಕಂತ ಹೇಳೋದಕ್ಕಿಂತ ಮುಂಚೆ ನಾವು ಪ್ರಪ್ರಥಮವಾಗಿ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಪೋಷಕಾಂಶಗಳು ಅಂತಂದ್ರೆ ಈಗ ಒಂದು ಯಾವುದೇ ಒಂದು ಸಸ್ಯ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಅಥವಾ ಬೆಳೆ ಬೆಳಿಬೇಕು ಅಂದ್ರೆ ಅದಕ್ಕೆ 16 ಅತ್ಯವಶ್ಯಕವಾದಂತಹ ಪೋಷಕಾಂಶಗಳು ಬೇಕೇ ಬೇಕು. ಅದರ ಒಂದು ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡಬೇಕು ಅಂದ್ರೆ 16 ಪೋಷಕಾಂಶಗಳು ಅತ್ಯವಶ್ಯಕವಾಗಿರ್ತವೆ. ಅದರಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಇವು ಮೂರು ಕೂಡ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರತಕ್ಕಂಥ ಅಂದ್ರೆ ಮ್ಯಾಕ್ರೋನ್ಯೂಟ್ರಿಯಂಟ್ಸ್ ಅಂತ ಹೇಳಿ ಕರಿತೀವಿ ಅವನ್ನ ಟೆಕ್ನಿಕಲ್ ವರ್ಡ್ ಅಲ್ಲಿ. ಸೊ ಅದರಲ್ಲಿ ಮ್ಯಾಕ್ರೋನ್ಯೂಟ್ರಿಯಂಟ್ ಅಲ್ಲೂ ಕೂಡ ಸಾರಜನಕವನ್ನ ನಾವು ಪ್ರಪ್ರಥಮವಾಗಿ ಅತಿ ಹೆಚ್ಚಿನ ಒಂದು ಮುಖ್ಯವಾದಂತಹ ಒಂದು ಪೋಷಕಾಂಶವನ್ನಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಯೂರಿಯಾ ಗೊಬ್ಬರ ಈಗ ಅದೇ ರೀತಿ ಯೂರಿಯಾ ಅಂತಕ್ಕಂಥದ್ದು ಸ್ಟ್ರೈಟ್ ಫರ್ಟಿಲೈಸರ್ ಅಂತೇಳಿ ಕರಿತೀವಿ. ಅಂತಂದ್ರೆ ಈಗ ನಮ್ಮ ರಸಗೊಬ್ಬರ ಸಂಸ್ಥೆನಲ್ಲಿ ಏನು ಅಂತಂದ್ರೆ ಯಾವುದೇ ಒಂದು ರಸಗೊಬ್ಬರ ಒಂದೇ ಒಂದು ಪೋಷಕಾಂಶವನ್ನ ಗಿಡಗಳಿಗೆ ಕೊಟ್ರೆ ಅಂತ ಒಂದು ಗೊಬ್ಬರವನ್ನು ನಾವು ಸ್ಟ್ರೈಟ್ ಫರ್ಟಿಲೈಸರ್ ಅಂತೇಳಿ ಕರಿತೀವಿ. ಒಂದು ಪೋಷಕಾಂಶ ಅಂದ್ರೆ ಅದರಲ್ಲಿ ಯೂರಿಯಾದಲ್ಲಿ ಸಾರಜನಕ ಅಷ್ಟೇ ಇರುತ್ತೆ. ಅದೇ ಬೇರೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಮತ್ತು ಅಂದ್ರೆ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನು ಕೊಡ್ತಕ್ಕಂಥ ಗೊಬ್ಬರಗಳನ್ನ ನಾವು ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಅಂತೇಳಿ ಕರಿತೀವಿ. ಅದರಲ್ಲಿ ಡಿಎಪಿನೂ ಒಂದು ಆಗುತ್ತೆ. ಡಿಎಪಿ ಬಿಟ್ರೆ ಮತ್ತೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ 10, 26, 26 12, 36 ಅವೆಲ್ಲವೂ ಕೂಡ ನಮ್ಮ ಸಂಸ್ಥೆನಲ್ಲಿ ಅವೈಲೇಬಲ್ ಇದಾವೆ. ಸೊ ಅದು ಕೂಡ ಇವೆಲ್ಲವೂ ಕೂಡ ಕಾಂಪ್ಲೆಕ್ಸ್ ಗೊಬ್ಬರಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಯೂರಿಯಾವನ್ನ ಒಂದು ಸ್ಟ್ರೈಟ್ ಫರ್ಟಿಲೈಸರ್ ಅಂತ ಕರಿತೀವಿ, ಯಾಕೆಂದ್ರೆ ಅದರಲ್ಲಿ ಒಂದೇ ಸಾರಜನಕ ಮಾತ್ರ ಅವೈಲೇಬಲ್ ಇರುತ್ತೆ. ಸಾರಜನಕವನ್ನ ಬಹಳ ಯಥೇಚ್ಛವಾಗಿ ಸಪ್ಲೈ ಮಾಡತಕ್ಕಂಥ ರಸಗೊಬ್ಬರ ಯಾವುದು ಅಂತಂದ್ರೆ ಯೂರಿಯಾ. ಯೂರಿಯಾ ಬಿಟ್ರೆ ಬೇರೆ ಯಾವುದು ಕೂಡ 46% ಸಾರಜನಕ ಇರುತ್ತದೆ ಯೂರಿಯಾ ಗೊಬ್ಬರದಲ್ಲಿ. ಸೊ ಅಂತ ಯೂರಿಯಾ ಗೊಬ್ಬರವನ್ನ, ಯೂರಿಯಾ ಗೊಬ್ಬರದ ಲಾಭಗಳು ಏನು ಅಂತಂದ್ರೆ ಯೂರಿಯಾವನ್ನ ನಾವು ಹಂತವಾಗಿ ಹಾಕೊಂಡು ಹೋಗ್ತೀವಿ ಯಾವುದೇ ಬೆಳೆಗಾದ್ರೂ. ಈಗ ಬಿತ್ತನೆ ಮಾಡತಕ್ಕಂಥ ಟೈಮಲ್ಲಿ ನಾವು ಕಾಂಪ್ಲೆಕ್ಸ್ ರಸಗೊಬ್ಬರಗಳ ಜೊತೆಗೆ ಯೂರಿಯಾವನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡು ಹೋಗ್ತೀವಿ. ಮತ್ತೆ 30 ದಿನ ಯಾವುದೇ ಒಂದು ಈಗ ಫೀಲ್ಡ್ 3 ತಿಂಗಳು ಅಥವಾ 4 ತಿಂಗಳು ಬೆಳೆಗಳು ಇರ್ತಾವಲ್ಲ, ಈಗ ಜೋಳ ಆಗಿರ್ಬೋದು ಅಥವಾ ಗೋಂಜೋಳ ಆಗಿರ್ಬೋದು, ಈ ತರದ ಬೆಳೆಗಳಿಗೆ ಬಿತ್ತನೆ ಮಾಡಿದಂತ 30 ರಿಂದ 35 ದಿನ ಆದ್ಮೇಲೆ ನಾವು ಮೇಲ್ಗೊಬ್ಬರವಾಗಿ ಯೂರಿಯಾವನ್ನು ಕೊಡ್ತೀವಿ. ಅದೇ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಮೇಲ್ಗೊಬ್ಬರವಾಗಿ ಕೊಡಕ್ ಬರಂಗಿಲ್ಲ. ಯಾಕೆಂದ್ರೆ ಬೇರೆ ಕಾಂಪ್ಲೆಕ್ಸ್ ಗೊಬ್ಬರಗಳಲ್ಲಿ ಏನು ರಂಜಕ ಮತ್ತು ಪೊಟ್ಯಾಶಿವು ನಮಗೆ ಬಿತ್ತನೆ ಮಾಡತಕ್ಕಂಥ ಟೈಮಲ್ಲಿ ಬೇಕಾವು. ಅಂದ್ರೆ ಬೇರಿನ ಬೆಳವಣಿಗೆ ಮತ್ತು ಒಂದು ಸಸ್ಯ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದ್ರೆ ಸಾರಜನಕ ಜೊತೆಗೆ ರಂಜಕ ಮತ್ತು ಪೊಟ್ಯಾಶ್ ಬೇಕೇ ಬೇಕು. ಸಾರಜನಕ ಏನು ಅಂತಂದ್ರೆ ಅದು 30 ದಿನ ಮತ್ತು 60 ದಿನ ಆದ್ಮೇಲೆ ಕೂಡ ಅದರದ ಅವಶ್ಯಕತೆ ಬಹಳ ಇರುತ್ತದೆ. ಅದಕ್ಕೆ ಅದನ್ನ ಮೇಲ್ಗೊಬ್ಬರವಾಗಿ ಓನ್ಲಿ ನಾವು ಯೂರಿಯಾ ಗೊಬ್ಬರವನ್ನು ಮಾತ್ರ ಸಪ್ಲೈ ಮಾಡ್ತೀವಿ. ಸೊ ಯೂರಿಯಾ ಗೊಬ್ಬರವನ್ನ ಈ ತರ ಅಪ್ಲೈ ಮಾಡತಕ್ಕಂತ ಒಂದು ಯೋಜನೆಯಲ್ಲಿ ಜಾಸ್ತಿ ಹಾಕಿದ್ರೆ ಏನೇನು ದುಷ್ಪರಿಣಾಮಗಳಿರ್ತವೆ ಮತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕೊಂಡು ಹೋದ್ರೆ ಅದರಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ನಾವು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಈಗ ಏನು ಅಂತಂದ್ರೆ ಯೂರಿಯಾ ಗೊಬ್ಬರ ಅದರಲ್ಲಿ ಸಾರಜನಕ ಅಂತಕ್ಕಂಥದ್ದು ಪೋಷಕಾಂಶ ಇರುತ್ತಲ್ಲ, ಅದು ನಮ್ಮ ಸಸ್ಯಗಳಲ್ಲಿ ಅಥವಾ ಯಾವುದೇ ಗಿಡ ಆಗಿರ್ಬೋದು ಯಾವುದೇ ಬೆಳೆ ಆಗಿರ್ಬೋದು ಅದರಲ್ಲಿ ಒಂದು ಎಲೆಗಳಲ್ಲಿ ಕ್ಲೋರೋಫಿಲ್ ಅಂತ ಹೇಳ್ಬಿಟ್ಟು ಒಂದು ಪಿಗ್ಮೆಂಟ್ ಇರುತ್ತೆ ಎಲೆಗಳಲ್ಲಿ. ಅಂದ್ರೆ ಎಲೆಗಳಿಗೆ ಹಸಿರು ಬಣ್ಣವನ್ನ ಕೊಡ್ತಕ್ಕಂತ ಒಂದು ಪಿಗ್ಮೆಂಟ್ ಅಂದ್ರೆ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತ ಹೇಳಿ. ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಗೆ ಸಪ್ಲೈ ಮಾಡೋದಕ್ಕೆ ನಾವು ಸಾರಜನಕವನ್ನ ಕಂಪಲ್ಸರಿ ಬೇಕಾಗಬೇಕು ನಮಗೆ. ಅಂದ್ರೆ ಕ್ಲೋರೋಫಿಲ್ ಪಿಗ್ಮೆಂಟ್ ಉತ್ಪಾದನೆ ಆಗಬೇಕು ಅಂದ್ರೆ ಸಾರಜನಕವನ್ನು ಕೊಡಬೇಕು. ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಇದ್ರೆ ಎಲೆಗಳು ಹಸಿರಾಗಿರ್ತವೆ. ಎಲೆಗಳು ಹಸಿರಾಗಿದ್ದಾಗ ಏನಾಗುತ್ತೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ಬಿಟ್ಟು ಸೂರ್ಯನ ಎನರ್ಜಿಯನ್ನು ಉಪಯೋಗ ಮಾಡಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ಉತ್ಪಾದನೆ ಮಾಡ್ತಾರೆ ಉತ್ಪಾದನೆ ಮಾಡ್ತಾರೆ. ಸೊ ಅದರ ಒಂದು ಅಡ್ವಾಂಟೇಜ್ ಇದು ಯೂರಿಯಾದ್ದು. ಅದೇ ಯೂರಿಯಾವನ್ನು ನಾವು ಅಲ್ಪ ಪ್ರಮಾಣದಲ್ಲಿ ಹಾಕೊಂಡೋಗಬೇಕು. ಯೂರಿಯಾ ಗೊಬ್ಬರವನ್ನ ಈಗ ಬಿತ್ತನೆ ಮಾಡೋ ಟೈಮಲ್ಲೂ ಹಾಕ್ತಿವಿ, ಮತ್ತೆ 30 ದಿನ ಆದ್ಮೇಲೆ ಹಾಕ್ತಿವಿ, ಮೇಲ್ಗೊಬ್ಬರವಾಗಿಯೂ ಕೂಡ ಕೊಡ್ತೀವಿ. ಯಾಕಂದ್ರೆ ಯೂರಿಯಾ ಗೊಬ್ಬರ ಬಹಳ ಈಸಿಯಾಗಿ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತವೆ. ಅಂದ್ರೆ ಅದು ಕ್ರಮೇಣ ನಾವು ಒಂದೇ ಸರಿ ಹೆಚ್ಚಿನ ಪ್ರಮಾಣ ಹಾಕಿದ್ರೆ ಅದು ಲಾಸ್ ಆಗುತ್ತೆ, ರೈತರಿಗೂ ಉಪಯೋಗ ಆಗಂಗಿಲ್ಲ, ಭೂಮಿಗೂ ಬೆಳೆಗೂ ಉಪಯೋಗ ಆಗಲ್ಲ. ಸೊ ಅಂತ ಒಂದು ಕ್ರೀನಲ್ಲಿ ನಾವು ಸ್ಪ್ಲಿಟ್ ನೈಟ್ರೋಜನ್ ಅದರ ಒಂದು ಸಾರಜನಕದ ಒಂದು ಎಫಿಷಿಯನ್ಸಿ ಜಾಸ್ತಿ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಸ್ಪ್ಲಿಟ್ ಡೋಸಸ್ ಅಂತೇಳಿ ಕರಿತೀವಿ ಅದನ್ನ. ಅಂದ್ರೆ ಬಿತ್ತನೆ ಮಾಡೋ ಟೈಮಲ್ಲಿ ಒಂದ್ ಸ್ವಲ್ಪ ಹಾಕ್ತಿವಿ, ಮತ್ತೆ 30 ದಿನ ಆದ್ಮೇಲೆ ಮೇಲ್ಗೊಬ್ಬರವಾಗಿ ಕೊಡ್ತಕ್ಕಂಥದ್ದು. ಆ ತರದ ಒಂದು ಪ್ರಕ್ರಿಯೆ ಮಾಡೋದ್ರಿಂದ ನಾವು ಅದರ ಒಂದು ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡಬಹುದು. ಬೆಳೆ ಎಫಿಷಿಯನ್ಸಿ ಅದ ಸಾರ್ವಜನಿಕದ ಎಫಿಷಿಯನ್ಸಿ ಅಂದ್ರೆ ಸಾರ್ವಜನಿಕ ಬೆಳೆಗಳಿಗೆ ಸಿಕ್ತಕ್ಕಂಥ ಒಂದು ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡಬಹುದು ನಾವು ಸ್ಪ್ಲಿಟ್ ಡೋಸಸ್ ಅಂತ ಹೇಳಿ ಕರಿತೀವಿ. ಮತ್ತೆ ಈಗ ಯೂರಿಯಾ ಗೊಬ್ಬರವನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬೇಕು ಬೆಳೆಗಳಿಗೆ ಅಂತ ನಾವು ದೃಷ್ಟಿಯಿಂದ ಗ್ರಾನ್ಯುಲರ್ ಯೂರಿಯಾ ಅಂತ ಹೇಳ್ಬಿಟ್ಟು ಅರಳು ರೂಪದ ಯೂರಿಯಾ ನಮ್ಮ ಸಂಸ್ಥೆಯಿಂದ ಈಗ ದಪ್ಪಕಾಳಿಂದ ಯೂರಿಯಾ ಅಂತ ಹೇಳ್ಬಿಟ್ಟು ಬರುತ್ತೆ. ಆ ದಪ್ಪಕಾಳಿಂದ ಯೂರಿಯಾ ಮಾಡಿರ್ತಕ್ಕಂಥ ಉದ್ದೇಶನೇ ಅದು. ಅಂದ್ರೆ ಸಸ್ಯಗಳಿಗೆ ದಪ್ಪಕಾಳಿಂದ ಮಾಡಿರೋದ್ರಿಂದ 20-30% ಸಾರ್ವಜನಿಕ ಹೆಚ್ಚಿಗೆ ಸಿಗುತ್ತೆ ಅದೇ ನೀವು ಸಣ್ಣ ಕಾಳಿನ ಯೂರಿಯಾನು ಬರುತ್ತೆ, ಪ್ರಿಲ್ಡ್ ಯೂರಿಯಾ ಅಂತ ಹೇಳಿ ಕರಿತೀವಿ. ಸಣ್ಣ ಕಾಳಿನ ಯೂರಿಯಾ ಮತ್ತು ಅರಳು ಯೂರಿಯಾ ದಪ್ಪ ಕಾಳಿನ ಯೂರಿಯಾಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ಸಣ್ಣ ಕಾಳಿನ ಯೂರಿಯಾವನ್ನ ನಾವು ಹಾಕಿದಂತ ಇಮಿಡಿಯೇಟ್ 2-3 ದಿನದಲ್ಲಿ ಅದೆಲ್ಲ ಪೂರ್ತಿ ರಿಯಾಕ್ಷನ್ ಆಗ್ಬಿಟ್ಟು ಮಣ್ಣಿನಲ್ಲಿ ಬೆಳೆಗಳು ಅಚ್ಚ ಹಸಿರಾಗಿ ಕಾಣತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನೋಡ್ತೀವಿ. ಅದೇ ದಪ್ಪ ಕಾಳು ಹಾಕಿದ್ರೆ ಬೇಗ ಪ್ರಮಾಣದಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ರೈತರ ಒಂದು ಭಾವನೆ ಇದೆ. ಅಂದ್ರೆ ಬೇಗ ಕರಗಲ್ಲ ಅದು, ಅಂದ್ರೆ ನಿಧಾನಕ್ಕೆ ಕೆಲಸ ಮಾಡುತ್ತೆ. 1 ತಿಂಗಳವರೆಗೂ ಕೆಲಸ ಮಾಡಿಬಿಟ್ಟು ಅದು 20-30% ಸಾರ್ವಜನಿಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಂಗ್ ಮಾಡುತ್ತೆ. ಹಂಗಾಗಿ ನಾವು ದಪ್ಪಕಾಳಿನ ಯೂರಿಯಾ ಮತ್ತು ಇನ್ನೊಂದು ನೀಮ್ ಕೋಟೆಡ್ ಯೂರಿಯಾ ಅಂತೇಳಿ, ಅಂದ್ರೆ ಸಣ್ಣ ಕಾಳಿನ ಪ್ರಿಲ್ಡ್ ಯೂರಿಯಾಕ್ಕೆ ನಾವು ನೀಮ್ ಕೋಟಿಂಗ್ ಅಂತೇಳಿ ಮಾಡ್ತೀವಿ. ನೀಮ್ ಕೋಟಿಂಗ್ ಅಂದ್ರೆ ಬೇವಿನ ಇದನ್ನ ಲೇಪನ ಮಾಡಿದರೆ ಅದು ನಿಧಾನಕ್ಕೆ ಕರಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ಅದನ್ನ ನೀಮ್ ಕೋಟಿಂಗ್ ಯೂರಿಯಾ ಗೊಬ್ಬರದ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ರಿ. ಆಗಲೇ ನೀವು ಒಂದು ಮಾತನಾಡಿದ್ರಿ ದಪ್ಪ ಕಾಳಿನ ಯೂರಿಯಾ ಮತ್ತು ಸಣ್ಣ ಕಾಳಿನ ಯೂರಿಯಾ ಅಂತ ಹೇಳಿ, ಇದರಲ್ಲಿ ಬೆಲೆಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಬೆಲೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಯಾಕಂದ್ರೆ ಈಗ ಸಣ್ಣ ಕಾಳಿನ ಯೂರಿಯಾ ದಪ್ಪ ಕಾಳಿನ ಯೂರಿಯಾಕ್ಕೂ ಏನು ವ್ಯತ್ಯಾಸ ಇಲ್ಲ ಬೆಲೆಗಳಲ್ಲಿ. ಬಟ್ ನೀಮ್ ಕೋಟೆಡ್ ಯೂರಿಯಾ ಅಂತ ಹೇಳಿ ಬಂದ್ರೆ ನಿಮ್ ಕೋಟೆಡ್ ಯೂರಿಯಾಕ್ಕೂ ಪ್ಲೈನ್ ಯೂರಿಯಾಕ್ಕೂ ಡಿಫ್ರೆನ್ಸ್ ಇದೆ. ಬ್ಯಾಗಿಗೆ 15-20 ರೂಪಾಯಿ ಡಿಫ್ರೆನ್ಸ್ ಡಿಫ್ರೆನ್ಸ್ ಕಂಡು ಬರುತ್ತೆ. ಆದ್ರೆ ಯೂರಿಯಾದಲ್ಲಿ ಏನೋ ವ್ಯತ್ಯಾಸ ಕಂಡು ಬರುವುದಿಲ್ಲ. ಯೂರಿಯಾ ಪರ್ಸೆಂಟೇಜ್ ಅಲ್ಲಿ ಏನು ವ್ಯತ್ಯಾಸ ಕಂಡು ಬಂದ್ರೆ ಸಾರ್ವಜನಿಕದ ಪರ್ಸೆಂಟೇಜ್ ಅಲ್ಲಿ ವ್ಯತ್ಯಾಸ ಕಂಡು ಬರೋದಿಲ್ಲ. 46% ಇರುತ್ತೆ ಎಲ್ಲಾ ಯೂರಿಯಾದಲ್ಲೂ ಕೂಡ, ಅದು ದಪ್ಪ ಕಾಳಿನ ಯೂರಿಯಾ ಆಗಿರ್ಬೋದು, ಸಣ್ಣ ಕಾಳಿನ ಯೂರಿಯಾ ಆಗಿರ್ಬೋದು, ಅಥವಾ ನೀಮ್ ಕೋಟೆಡ್ ಯೂರಿಯಾ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ 46% ಸಾರ್ವಜನಿಕ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ನೀಮ್ ಕೋಟೆಡ್ ಯೂರಿಯಾದಲ್ಲಿ ಒಂದ್ ಸ್ವಲ್ಪ ರೇಟ್ 15-20 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬರೋದಿಲ್ಲ ಅಂದಂಗಾಯ್ತು. ಹೌದು, ಒಂದು ವೇಳೆ ರೈತರು ಏನಾದರೂ ನಿಜವಾದ ಅಥವಾ ಕರೆಕ್ಟ್ ಆದ ಮಾಹಿತಿ ಸಿಗಲಾರ್ದನೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದಾಗ ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ತಾರಂತೀರಿ ನೀವು ರೈತರು? ಅದರಲ್ಲಿ ಯೂರಿಯಾವನ್ನು ನಾವು ಭಾರತ ದೇಶದ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಕೃಷಿ ಅಧಿಕಾರಿಗಳು ಏನ್ ಸಂಶೋಧನೆ ಮಾಡಿಬಿಟ್ಟು ಅದು ನೈಟ್ರೋಜನ್ NPK ಅಂತಂದ್ರೆ ನೈಟ್ರೋಜನ್ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಅನುಪಾತ 4:1 ಅಂತಂದ್ರೆ 4 ಅನುಪಾತ ಸಾರಜನಕ 4% ಇದ್ರೆ 2% ಸಾರಜನಕ ಮಾಡ್ತೀವಿ, 1% ಪೊಟ್ಯಾಷಿಯಂ ಕೊಡ್ತೀವಿ. 4:1 ಆ ರೇಷಿಯೋದಲ್ಲಿ ಇರಬೇಕು. ಅಂದ್ರೆ 40 ಕೆಜಿ ಯೂರಿಯಾ ಕೊಟ್ರೆ 20 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಷಿಯಂ ಕೊಡಬೇಕು ಅಂತ ಹೇಳ್ಬಿಟ್ಟು ಅದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಭಾರತ ದೇಶದ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಮಾಡಿರೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಆ ಪರ್ಸೆಂಟೇಜ್ ಬಹಳ ವೇರಿಯೇಷನ್ ಆಗಿದೆ. ಅಂದ್ರೆ ಕೆಲವು ಕಡೆ 4.5 ಆಗಬಹುದು ಅಥವಾ 3.7. ಮಣ್ಣಿನ ಗುಣಧರ್ಮಕ್ಕನುಸಾರವಾಗಿ ಮಾಡಲ್ಲ ಅವ್ರ ರೈತರು. ಈಗ ಇತ್ತೀಚಿನ ದಿನಗಳಲ್ಲಿ ಏನು ಅಂತಂದ್ರೆ ಇನ್ನೊಂದು ಗೊಬ್ಬರಗಳ ಕಾಂಪ್ಲೆಕ್ಸ್ ಗೊಬ್ಬರಗಳ ರೇಟ್ಗಳು ಜಾಸ್ತಿ ಆಗಿದೆ ಈಗ ಇತ್ತೀಚಿನ ದಿನಗಳಲ್ಲಿ. ಅಂದ್ರೆ ಯೂರಿಯಾ ಇನ್ನು ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಲ್ಲಿ ಅದು ಸ್ಟಿಲ್ ಅದು ಇನ್ನು ಕಂಟ್ರೋಲ್ ಗವರ್ಮೆಂಟ್ ಆಫ್ ಇಂಡಿಯಾ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋದ್ರಿಂದ ಅದರ ರೇಟು ಫ್ರೀಕ್ವೆಂಟ್ ಆಗಿ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬಂದಿಲ್ಲ. ಓನ್ಲಿ ಕಾಂಪ್ಲೆಕ್ಸ್ ಗೊಬ್ಬರಗಳು DAP 10-20 ಆಗಿರ್ಬೋದು, ಬರವತ್ಸಲ ಆಗಿರ್ಬೋದು, ಈ ತರ ಗೊಬ್ಬರಗಳಲ್ಲಿ ರೇಟು ಜಾಸ್ತಿ ವೇರಿಯೇಷನ್ ಆಗ್ತದ. ಅಂದ್ರೆ ಕಳೆದ 2-3 ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ 2-3% ಜಾಸ್ತಿ ಆಗಿದೆ ರೇಟು, 3-ರಷ್ಟು ಪ್ರಮಾಣ. ಈಗ DAP ಮೊದಲೆಲ್ಲ ನಾವು ಸ್ಟಾರ್ಟಿಂಗ್ ಆಗಿ ಇಫ್ಕೋ ಜಾಯಿನ್ ಆದಾಗ 480 ರೂಪಾಯಿ ಹತ್ತಿರ MRP ಇತ್ತು ಒಂದ್ ಬ್ಯಾಗಿಗೆ. ಈಗ ಆಲ್ಮೋಸ್ಟ್ 1200 ರೂಪಾಯಿ ಆಗಿದೆ, 1250-1260 ರೂಪಾಯಿ ಆಗಿದೆ MRP. ಅಂದ್ರೆ 4-3-4% ಜಾಸ್ತಿ ಆಗಿದೆ. ಅದೇ ಯೂರಿಯಾದ ರೇಟ್ ಆಲ್ಮೋಸ್ಟ್ ಏನು ಜಾಸ್ತಿ ಆಗಲಿ 20-30 ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ ರೈತರಿಗೆ ಅದು ಇನ್ನು ಮಿಸ್ಕಮ್ಯುನಿಕೇಶನ್ ಮಾಡ್ತಾ ಇದೆ. ಅಂದ್ರೆ ಈಗ ಬೇರೆ ಗೊಬ್ಬರಗಳ ರೇಟ್ ಜಾಸ್ತಿ ಆಗಿದೆ ಬಟ್ ಯೂರಿಯಾದ್ದು ಜಾಸ್ತಿ ಆಗಿಲ್ಲ. ಅವ್ರ ರೈತರು ಏನ್ ಮಾಡ್ತಾರೆ, ಯೂರಿಯಾನೇ ಕಡಿಮೆ ಇರೋದ್ರಿಂದ ಯೂರಿಯಾನೇ ಒಂದ್ ಬ್ಯಾಗ್ ಜಾಸ್ತಿ ಹಾಕ್ಬಿಡೋಣ, ನಮ್ಮ ಇದನ್ನು ಕಮ್ಮಿ ತಾಣ ಅದನ್ನೇ ಒಂದ್ ಜಾಸ್ತಿ ಹಾಕ್ಬಿಡೋಣ ಅಂತಕ್ಕಂತ ಕೆಲವು ರೈತರು ಕೂಡ ಇರ್ತಾರೆ. ಅವರಿಗೆ ಸರಿಯಾದ ಮಾಹಿತಿ ಇರಂಗಿಲ್ಲ, ಹಂಗ ಹಾಕೋದ್ರಿಂದ ಉಪಯೋಗ ಏನಿರಂಗಿಲ್ಲ. ಅದ್ ಹಾಕಿದ್ರೆ ನೀವು ಯೂರಿಯಾ ಗೊಬ್ಬರ ಜಾಸ್ತಿ ಹಾಕಿದ್ರೆ ಓನ್ಲಿ ಸಾರಜನಕ ಅಷ್ಟೇ ನಿಮಗೆ ಸಿಗುತ್ತೆ. ಬಟ್ ರಂಜಕ ಮತ್ತು ಪೊಟ್ಯಾಷನ್ ಕೊಡಬೇಕು ಅಂತಂದ್ರೆ ನೀವು ಕಾಂಪ್ಲೆಕ್ಸ್ ಗೊಬ್ಬರ ಅಥವಾ ಡಿಎಪಿ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಹಂಗಾಗಿ ರೇಟ್ಗಳಲ್ಲೂ ಬಹಳ ವ್ಯತ್ಯಾಸ ಇರೋದ್ರಿಂದ ಯೂರಿಯಾ ಗೊಬ್ಬರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಕಂಡು ಬಂದಿದೆ. ಯೂರಿಯಾ ಗೊಬ್ಬರವನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಾಕೋದ್ರಿಂದ ಏನು ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತಂದ್ರೆ, ಒಂದು ಈಗ ನಾವು ಯೂರಿಯಾ ಗೊಬ್ಬರವನ್ನು ಮಣ್ಣಿಗೆ ಹಾಕಿದಾಗ ಅದರಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳು ನಡೀತವೆ. ಅಂದ್ರೆ ಅದರಲ್ಲಿ ಮುಖ್ಯವಾಗಿ ಒಂದು ನೈಟ್ರಿಫಿಕೇಶನ್ ಅಂತ ಹೇಳಿ ಕರಿತೀವಿ ಸರ್. ಒಂದು ನೈಟ್ರಿಫಿಕೇಶನ್ ಅಂತಂದ್ರೆ ಈಗ ಪ್ರತಿಯೊಂದು ಬೆಳೆನೂ ಕೂಡ ಅಥವಾ ಸಸ್ಯ ನೈಟ್ರೇಟ್ ಫಾರ್ಮ್ ಅಲ್ಲಿ ಯೂರಿಯಾವನ್ನ ಆ ಸಾರಜನಕವನ್ನ ತಗೊಳತ್ತೆ. NO3 ಫಾರ್ಮ್ ಅಂತೀವಿ ಅದನ್ನ, ಅಯಾನಿಕ್ ಫಾರ್ಮ್. ಯೂರಿಯಾ ಡೈರೆಕ್ಟ್ಲಿ ಯೂರಿಯಾನ ತಗೊಳಂಗಿಲ್ಲ, ಅದು ಯೂರಿಯಾ ಮಣ್ಣಿನಲ್ಲಿ ಯೂರಿಯಾಸ್ ಎನ್ಝೈಮ್ ಅಂತ ಹೇಳ್ಬಿಟ್ಟು ಒಂದು ಎನ್ಝೈಮ್ ಅದ್ರ ಮೇಲೆ ಆಕ್ಟ್ ಮಾಡಿಬಿಟ್ಟು ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಆಗಿ ಅದು ಯೂರಿಯಾದಿಂದ NO3 ಫಾರ್ಮ್ ಬರುತ್ತೆ. NO3 ಅನ್ನ ಸಸ್ಯಗಳು ತಗಂತವೆ ಡೈರೆಕ್ಟ್. NO3 ಕೆಲವಷ್ಟೇ ಪ್ರಮಾಣ ಸಸ್ಯಗಳು ತಗಂತವೆ, ಇನ್ನು ಉಳಿದಿದ್ದು NO3 ಮತ್ತೆ ಡಿನೈಟ್ರಿಫಿಕೇಶನ್ ಅಂತ ಹೇಳಾಗುತ್ತೆ. ಡಿನೈಟ್ರಿಫಿಕೇಶನ್ ಅಂತಂದ್ರೆ NO3 ನೈಟ್ರಿಕ್ ಆಕ್ಸೈಡ್ ಮತ್ತೆ ನೈಟ್ರೋಜನ್ ಗ್ಯಾಸ್ ಆಗಿ ಗ್ಯಾಸ್ಗಳಾಗಿ ಕನ್ವರ್ಟ್ ಆಗತ್ತದು. ಆಮೇಲೆ ಗ್ಯಾಸ್ಗಳಾಗಿ ಕನ್ವರ್ಟ್ ಆಗೋದ್ರಿಂದ ಮತ್ತದು ಸಾರ್ವಜನಿಕ ಆಗಿ ವಾತಾವರಣಕ್ಕೆ ಬಂದು ಸೇರ್ಕೊಳಂತೆ. ಆತರ ಒಂದು ಪ್ರಕ್ರಿಯೆ ನಡೆದಿದೆ. ಮತ್ತದು ಮಣ್ಣಿಗೆ ಆಗ್ತಾ ಇನ್ನೊಂದು ಪ್ರಕ್ರಿಯೆ ಏನು ಅಂತಂದ್ರೆ ವಾಲಟಲೈಸೇಷನ್ ಅಂತ ಹೇಳ್ಬಿಟ್ಟು ಆಗುತ್ತೆ. ಅಂದ್ರೆ ಅದು ಆವಿಯಾಗಿ ಹೋಗೋದು. ಯೂರಿಯಾ ಗುಣಧರ್ಮ ಏನಂದ್ರೆ ಅದು ಕೈಯಲ್ಲೇ ನೀವು ಸಣ್ಕಾಳಿನ ಯೂರಿಯಾ ಹಿಡ್ಕೊಂಡ್ರೆ ಬಿಸಿಲಿಗೆ ಆವಿಯಾಗಿ ಆಪರೇಷನ್ ಆಗೋಗುತ್ತೆ ಸರ್. ಅದು ಅಂದ್ರೆ ಅದು ಆಗೋದ್ರಿಂದ ಏನಾಗುತ್ತೆ, ಅಮೋನಿಯಾ ಗ್ಯಾಸ್ ರಿಲೀಸ್ ಆಗುತ್ತೆ. ಅಮೋನಿಯಾ ಗ್ಯಾಸ್ ವಾತಾವರಣದಲ್ಲಿ ರಿಲೀಸ್ ಆಗಿಬಿಟ್ಟು ಆಸಿಡ್ ಡ್ರೈನ್ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ರಿಯಾಕ್ಷನ್ ಆದ್ರೆ ನೈಟ್ರಿಕ್ ಆಸಿಡ್ ಅಂತ ಹೇಳ್ಬಿಟ್ಟು ಒಂದು ಆಸಿಡ್ ರಿಲೀಸ್ ಆಗುತ್ತೆ. ಅದು ಏನಾಗುತ್ತೆ, ಈಗ ಶಿಲೆಗಳು ಇರಬಹುದು ಅಥವಾ ಸ್ಮಾರಕಗಳು ಏನಾದ್ರೂ ಇರಬಹುದು, ಆತರ ಸ್ಮಾರಕಗಳು ಈ ತಾಜ್ಮಹಲ್ ಇದೆ ಅದ್ರ ಮೇಲೆ ಈ ಆಸಿಡ್ ರೈನ್ ಅಂತಕ್ಕಂಥದ್ದು ಬಿದ್ರೆ ಅವು ಕ್ರಮೇಣವಾಗಿ ನಾಶ ಆಗಿ ಹೋಗ್ತವೆ. ಇದು ಯೂರಿಯಾ ಗೊಬ್ಬರವನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ಈ ತರ ಒಂದು ದುಷ್ಪರಿಣಾಮಗಳು ಆಗ್ತವೆ. ಮತ್ತೆ ಆ ನೈಟ್ರೇಟ್ ಅಂತ ಹೇಳಿದ್ನಲ್ಲ ಆಗ್ಲೇ ನಿಮಗೆ, ಆ ನೈಟ್ರೇಟ್ ಅನ್ನೋದು ಅಂಡರ್ಗ್ರೌಂಡ್ ವಾಟರ್ಗೆ ಹೋಗುತ್ತೆ. ಹೆಚ್ಚಿಗೆ ಪ್ರಮಾಣದಲ್ಲಿ ನೀರಿದ್ರೆ ಮಣ್ಣಿನಲ್ಲಿ ಅದು ಅಲ್ಲೇ ನಿಂತ್ಕೊಳಂಗಿಲ್ಲ. ನೈಟ್ರೇಟ್ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂತ ಒಂದು ಅಯಾನಿಕ್ ಫಾರ್ಮ್. ಅದು ಇಲ್ಲೂ ಕೂಡ ಹೈಲಿ ವೊಲಟೈಲ್ ಅಂತ ಹೇಳ್ತೀವಿ ನಾವು. ಅಂದ್ರೆ ವೊಲಟೈಲ್ ಅಂದ್ರೆ ಅದು ಅಲ್ಲಿ ನಿಂತ್ಕೊಳಂಗಿಲ್ಲ, ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ನೀರು ಹೆಚ್ಚಿಗೆ ಇದ್ರೆ ಲೀಚಿಂಗ್ ಆಗುತ್ತೆ, ಅಂದ್ರೆ ಕೆಳಗಡೆ ಅಂಡರ್ಗ್ರೌಂಡ್ ವಾಟರ್ಗೆ ಬಂದು ಸೇರ್ಕೊಳತ್ತದು. ಅಂಡರ್ಗ್ರೌಂಡ್ ವಾಟರ್ಗೆ ಬಂದು ಸೇರ್ಕೊಂಡಾಗ ಏನಾಗುತ್ತೆ, ಗ್ರೌಂಡ್ ವಾಟರ್ ಕಲುಷಿತವಾಗುತ್ತೆ. ಆಟೋಮೆಟಿಕ್ ಆಗಿ ನೈಟ್ರೇಟ್ ಕಂಟಾಮಿನೇಟೆಡ್ ವಾಟರ್ ಅಂತ ಹೇಳ್ತೀವಿ. ಅದಾಗೋದ್ರಿಂದ ಬಹಳ ಡಿಸ್ಅಡ್ವಾಂಟೇಜಸ್ ಇದಾವೆ. ಏನು ಅಂತಂದ್ರೆ ಮೆಥಮೋಗ್ಲೋಬಿನೇಮಿಯಾ ಅಂತ ಹೇಳ್ಬಿಟ್ಟು ಒಂದು ಡಿಸಾರ್ಡರ್ ಬರುತ್ತೆ ಸರ್. ಅದೇನು ಅಂತಂದ್ರೆ ಅದು ಮೆಥಮೋಗ್ಲೋಬಿನೇಮಿಯಾ ಅಂತಂದ್ರೆ ಬ್ಲೂ ಬೇಬಿ ಸಿಂಡ್ರೋಮ್ ಅಂತೀವಿ. ಅಂದ್ರೆ ಈಗ ನೈಟ್ರೇಟ್ ಕಂಟಾಮಿನೇಟೆಡ್ ವಾಟರ್ ನ ಸೇವನೆ ಮಾಡಿದ್ರೆ ಹುಟ್ಟತಕ್ಕಂಥ ಮಗು ಇರುತ್ತಲ್ಲ, ಆ ಮಗುವಿನ ಸ್ಕಿನ್ ಬ್ಲೂ ಕಲರ್ ಗ್ರೇ ಕಲರ್ ಆತರ ಆಗ್ಬಿಡ್ತದೆ. ಆತರ ಆಗೋದ್ರಿಂದ ಸ್ಕಿನ್ ಇರಿಟೇಷನ್ ಮತ್ತೆ ಅಲರ್ಜಿ ಅವೆಲ್ಲ ಆಗ್ಬಿಟ್ಟು ಮಗು ಡೆತ್ ಆಗ್ತಕ್ಕಂಥ ಚಾನ್ಸಸ್ ಇರ್ತವೆ. ಮೆಥಮೋಗ್ಲೋಬಿನ್ ಏಮಿಯಾ ಅಂತಂದ್ರೆ ನಾನು ಏನ್ ಹೇಳಿದೆ, ಅದು ನೈಟ್ರೋಜನ್ ಜಾಸ್ತಿ ರಿಚ್ ವಾಟರ್ ಅಂತ ಹೇಳ್ತೀವಿ. ಅದಾಗೋದ್ರಿಂದ ಏನಾಗುತ್ತೆ, ಅದು ಆ ನೀರಿನಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಅನ್ನ ಕಡಿಮೆ ಮಾಡುತ್ತೆ ನೀರಿನಲ್ಲಿ. ಅಥವಾ ಅಂತಂದ್ರೆ ರಕ್ತದಲ್ಲಿ ಆಮ್ಲಜನಕದ ಒಂದು ಪರ್ಸೆಂಟೇಜ್ ಅನ್ನ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಕಡಿಮೆ ಮಾಡಿಬಿಟ್ಟು ಅದು ಸ್ಕಿನ್ ಬ್ಲೂ ಕಲರ್ ಆಗುತ್ತೆ. ಆತರ ಆಗ್ಬಿಟ್ಟು ಮಕ್ಕಳಿಗೆ ಅದು ಡಿಸ್ಅಡ್ವಾಂಟೇಜಸ್ ಆಗಿ ಪರಿಣಮಿಸುತ್ತದೆ. ಹಂಗಾಗಿ ಅದು ಮಣ್ಣಿಗೆ ಆಗ್ತಕ್ಕಂಥ ಇವು ದುಷ್ಪರಿಣಾಮಗಳು. ಇನ್ನೊಂದು, ಬೆಳೆಗಳ ಮೇಲೆ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ಯೂರಿಯಾವನ್ನ ಹಾಕಿದ್ರೆ ಏನೇನಾಗುತ್ತೆ ಅನ್ನೋದಕ್ಕೆ, ಒಂದು ಅವು ಹೆಚ್ಚಿಗೆ ಪ್ರಮಾಣದಲ್ಲಿ ಹಾಕಿದಾಗ ಸುಟ್ಟು ಹೋಗ್ತಕ್ಕಂಥ ಚಾನ್ಸಸ್ ಇರ್ತವೆ. ಅದು ಅತಿ ಹೆಚ್ಚು ಪ್ರಮಾಣದಲ್ಲಿ ಹಾಕಿದಾಗ ಬರ್ನಿಂಗ್ ಆಗ್ಬಿಟ್ಟು ಕ್ರಮೇಣ ಅವು ಪ್ಲಾಂಟ್ಗಳು ಕೂಡ ಒಣಗೋಗ್ತಕ್ಕಂಥ ಒಂದು ಚಾನ್ಸಸ್ ಇರ್ತವೆ ಎಲೆಗಳು. ಆಮೇಲೆ ಇನ್ನೊಂದು, ಈಗ ನಾವು ನೈಟ್ರೋಜನ್ ಜಾಸ್ತಿ ಆಗಿದಾಗ ಏನಾಗುತ್ತೆ ಅಂತಂದ್ರೆ ಲೀಫ್ ಏರಿಯಾ ಅಂದ್ರೆ ನಾವು ಬೇರು ಮತ್ತು ಕಾಂಡ ಎಲೆಗಳು ಅಂತ ಹೇಳ್ಬಿಟ್ಟು ಏನು ವಿಂಗಡಣೆ ಮಾಡ್ತೀವಲ್ಲ ಒಂದು ಬೆಳೆಯನ್ನ, ಒಂದು ಸಸ್ಯವನ್ನ, ಆ ಬೇರಿನ ಇದು ಎಲೆ ಭಾಗ ಜಾಸ್ತಿ ಅಭಿವೃದ್ಧಿ ಆಗುತ್ತೆ. ಯಾಕೆಂದ್ರೆ ಸಾರಜನಕ ಇರುತ್ತೆ, ಸಾರಜನಕದಿಂದ ಕ್ಲೋರೋಫಿಲ್ ಉತ್ಪಾದನೆ ಆಗುತ್ತೆ, ಎಲೆಗಳ ಬಹಳ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾವ ಬೆಳವಣಿಗೆ ಆಗುತ್ತೆ. ಅಂದ್ರೆ ವೆಜಿಟೇಟಿವ್ ಗ್ರೋತ್ ಅಂತೀವಿ, ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗ್ಬಿಡುತ್ತೆ. ವೆಜಿಟೇಟಿವ್ ಗ್ರೋತ್ ಆಟೋಮೆಟಿಕ್ ಆಗಿ ಜಾಸ್ತಿ ಆದಾಗ ಬೇರುಗಳಿಗೆ ಸಿಗ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ಬೇರಿನ ಬೆಳವಣಿಗೆ ಕುಂಠಿತಾಗುತ್ತೆ, ಎಲೆಗಳು ಚೆನ್ನಾಗಿ ಬೆಳೆದಿದ್ದಾವೆ. ಅವಾಗ ಏನಾಗುತ್ತೆ, ಅದು ಕಾಲಕ್ರಮ ಟೈಮಿಗೆ ಸರಿಯಾಗಿ ನಮಗೆ ರಿಪ್ರೊಡಕ್ಟಿವ್ ಸ್ಟೇಜ್ಗೆ ಹೋಗಂಗಿಲ್ಲ. ಅಂದ್ರೆ ಫ್ಲವರ್ಸ್ ಅವೆಲ್ಲ ಬರಂಗಿಲ್ಲ. ಫ್ಲವರ್ಸ್ ಬರ್ದಂಗಿದ್ದಾಗ ಆಟೋಮೆಟಿಕ್ ಈಲ್ಡ್ ಅದ್ರ ಈಲ್ಡ್ ಮೇಲೆ ಅದು ದುಷ್ಪರಿಣಾಮವನ್ನು ಬೀರು. ಈಲ್ಡ್ ಮೇಲೆ ಈಲ್ಡ್ ಕಡಿಮೆ ಆಗ್ತಕ್ಕಂಥ ಅಂದ್ರೆ ನಮ್ಮ ಇಳುವರಿ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇರ್ತವೆ. ಆ ಒಂದು ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆದಾಗ ಅಂದ್ರೆ ಎಲೆಗಳು ಜಾಸ್ತಿ ಆದ್ರೆ ಅದರಿಂದ ರೋಗಗಳು ಜಾಸ್ತಿ, ಕೀಟಗಳು ಬಾಧೆ ಅದೆಲ್ಲ ಜಾಸ್ತಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಜನರಲ್ ನೋಡ್ತೀವಿ ಅದನ್ನ. ಸೊ ಇವೆಲ್ಲ ಯೂರಿಯಾವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದ್ರಿಂದ ಒಂದು ದುಷ್ಪರಿಣಾಮಗಳು ನಡೀತವೆ. ಒಳ್ಳೆಯದು ಬಿಎಲ್ ರಾಜು ಅವರೇ, ಇಲ್ಲಿಯವರೆಗೆ ಇಫ್ಕೋ ರಸಗೊಬ್ಬರ ಸಂಸ್ಥೆ ವಿಜಯಪುರ ಇದರ ಪ್ರತಿನಿಧಿಯಾಗಿ ನಮ್ಮ ಆಕಾಶವಾಣಿಗೆ ಬಂದ್ರಿ. ರೈತರಿಗಾಗಿ ಯೂರಿಯಾ ಗೊಬ್ಬರದಿಂದ ಆಗುವ ಲಾಭಗಳೇನು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಆಗುವಂತ ದುಷ್ಪರಿಣಾಮಗಳೇನು, ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದ. ನಮಸ್ಕಾರ. ಇದುವರೆಗೆ ವಿಜಯಪುರ ತಾಲೂಕಿನ ಜೈನಾಪುರ ಗ್ರಾಮದ ಕೃಷಿ ಅನುಭವಿ ಅಜಿತ್ ಹಿರೇದೇಸಾಯಿ ಅವರೊಂದಿಗೆ ಸಂದರ್ಶನ ಹಾಗೂ ಇಫ್ಕೋ ಕಂಪನಿಯ ಕ್ಷೇತ್ರಾಧಿಕಾರಿಗಳಾದ ಬಿಎಲ್ ರಾಜು ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈಗ ಕೇಳಿ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಹಾಗೂ ಸಂಗಡಿಯರಿಂದ ಘಂಟ ತರಂಗವಾದನ. ಏಕತಾಳ ನಾಲ್ಕು ಮಾತ್ರ ಕಲಾವತಿ.